ವಿಸಿ ಫಾರಂ ಅಧಿಕಾರಿ ವರ್ಗದವರ್ಗೂ ಧನ್ಯವಾದಗಳು ಸರ್. ಪ್ರಶ್ನೆ ಕೇಳಿ ಚಂದ್ರು. ವಿಶ್ವವಿದ್ಯಾನಿಲಯದ ಆಗದಿಲ್ಲ ಸರ್ ವರ್ಷ ಈ ವರ್ಷ, ಅದಕ್ಕೂ ಶುಭಾಶಯಗಳು ಸರ್. ಅದ್ಭುತ, ಹೇಳಿ ನಿಮ್ ಪ್ರಶ್ನೆ. ಸರ್ ನಮ್ಮ ಪ್ರಶ್ನೆ ಅದೇ, ಇವಾಗ ಸ್ಟಾಲ್ ಇಲ್ಲಿತ್ತಲ್ಲ ಸರ್, ಚೇಂಜ್ ಮಾಡ್ತಾವ್ರೆ ಅಂತ ಹೇಳಿದ್ರು, ಅದಕ್ಕೆ ಕೇಳಿದೆ. ಚಂದ್ರ ಅವರೇ, ನೀವು ಕೇಳಿದ ಪ್ರಶ್ನೆ ಏನು, ಸ್ಟಾಲ್ಗಳು ನಾವು ಪ್ರತಿ ವರ್ಷ ಇದು ವಿ ಸಿ ಫಾರ್ಮ್ ಬ್ಯಾಂಕ್ ಹತ್ರ ಮಾಡ್ತಾಯಿದ್ದೋ, ಈ ಸರಿ ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಮಾಡೋದ್ರಿಂದ ಸುಮಾರು 300-350 ಮಳಿಗೆಗಳನ್ನು ನಾವು ಮಾಡೋದ್ರಿಂದ ಕಾಲೇಜ್ ಗ್ರೌಂಡ್ಸ್ ಇದೆಯಲ್ಲ ಅಲ್ಲಿ ನಾವು ಈ ವಸ್ತು ಪ್ರದರ್ಶನ ಜಾಗವನ್ನು ಬದಲಾವಣೆ ಮಾಡಿದ್ದೀವಿ ಚಂದ್ರ ಅವರೇ. ಸರ್ ಇನ್ನೊಂದು ಪ್ರಶ್ನೆ ಹೇಳಿ. ಈ ಚಾಪ್ ಕಟ್ಟರ್ಗಳು ಇವೆಲ್ಲ ಅಲ್ಲಿ ಪ್ರಾತ್ಯಕ್ಷಕ್ಕೂ ಇರ್ತವೆ ಸರ್, ಆಮೇಲೆ ಸಬ್ಸಿಡಿಗೂ ಕೊಡ್ತಾರ? ಹೌದೌದು, ಇವತ್ತು ನಾವು ಸುಮಾರು ಯಂತ್ರೋಪಕರಣಗಳ ಪ್ರದರ್ಶನ ಮಾರಾಟಕ್ಕೆ ಭಾಳ ಹೆಚ್ಚು ಒತ್ತು ಕೊಟ್ಟಿದ್ದೀವಿ, ಅವರೆಲ್ಲ ಬರ್ತಾರೆ, ಅಲ್ಲಿ ಮಾರಾಟಕ್ಕೂ ಇದೆ, ಸಬ್ಸಿಡಿ ರೈಸಲ್ಲಿ ನಿಮ್ಮ ಕೃಷಿ ಇಲಾಖೆಯವ್ರ ಜೊತೆ ಸೇರಿ ಅಲ್ಲಿ ನೀವು ಮಾರಾಟ ಮಾಡಲಿಕ್ಕೆ ಮತ್ತು ನೋಡಲಿಕ್ಕೆ ಎಲ್ಲ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ ಚಂದ್ರ ಅವರೇ. ಧನ್ಯವಾದಗಳು. ಒಳ್ಳೆಯದು ಚಂದ್ರು, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಮುಂದಿನ ಕರೆ. ನಮಸ್ತೆ ಆಕಾಶವಾಣಿ. ನಮಸ್ಕಾರ ಸರ್. ಯಾರು, ಎಲ್ಲಿಂದ? ಅರಕೆರೆಯಿಂದ ನಾಗರಾಜ್ ಅಂತ ಸರ್. ಹಾ ಹೇಳಿ ನಾಗರಾಜ್ ಅವರೇ. ಸರ್ ನಾವು ಪ್ರತಿ ವರ್ಷ ಕೃಷಿ ಮೇಳ ನೋಡೋಕೆ ಹೋಗ್ತೀವಿ, ತುಂಬಾ ಚೆನ್ನಾಗಿರುತ್ತೆ, ಜನ ಸಂದಣಿನೂ ತುಂಬಾ ಜೋರಾಗಿರುತ್ತೆ. ಆದ್ರೆ ಭತ್ತ ಬೆಳೆದಿರೋ ರೀತಿ ನೋಡಿ ನಾವು ಅನುಸರಿಸಿಕೊಂಡು ತುಂಬಾ ಚೆನ್ನಾಗಿ ವ್ಯವಸಾಯ ಮಾಡ್ತಾ ಇದ್ದೀವಿ ಸರ್. ಇದ್ರ ಜೊತೆಗೆ ನಮ್ಗೆ ನಾರಿ ಸುವರ್ಣ ಕುರಿ ಬೇಕು ಸರ್, ಇದರಿಂದ ಅಲ್ಲಿ ಬಂದವರೆಲ್ಲ ಕೇಳ್ತಾ ಇರ್ತಾರೆ ನಮಗ್ ಮರಿ ಕೊಡಿ ಸರ್ ಅಂತ, ಅವರು ನೋಂದಣಿ ಮಾಡಿ ನಿಧಾನ ಕೊಡ್ತೀವಿ ನೋಂದಣಿ ಮಾಡಿ ಅಂತ ಹೇಳ್ತಾ ಇರ್ತಾರೆ. ಇದ್ರ ಬಗ್ಗೆ ಒಂದ್ ಸ್ವಲ್ಪ ಇಟ್ಕೊಡಿ ಸರ್, ಯಾಕಂದ್ರೆ ನಾರಿ ಸುವರ್ಣ ಕುರಿಗಳ ತಳಿನ ಅಭಿವೃದ್ಧಿ ಮಾಡಿದ್ರೆ ಯಥೇಚ್ಛವಾಗಿ ರೈತರು ಸಾಕ್ತಾರೆ ಸರ್ ವ್ಯವಸಾಯದ ಜೊತೆಗೆ. ನಾಗರಾಜ್ ಅವರೇ, ನಿಮ್ಮ ಮನವಿಯನ್ನು ನಾವು ಪರಿಗಣಿಸ್ತೀವಿ, ಮುಂದಿನ ದಿನಗಳಲ್ಲಿ ನಾರಿ ಸುವರ್ಣ ಕುರಿಯನ್ನು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಿಂದ ಕೊಡಲಿಕ್ಕೆ ಮತ್ತು ಅದನ್ನು ಅಭಿವೃದ್ಧಿಪಡಿಸ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅಂತ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾಗರಾಜ್ ಅವರೇ. ಒಳ್ಳೆಯದು ನಾಗರಾಜ್, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಮುಂದಿನ ಕರೆ. ನಮಸ್ತೆ ಆಕಾಶವಾಣಿ. ನಮಸ್ಕಾರ ಸರ್. ಯಾರು, ಎಲ್ಲಿಂದ ಕರೆ ಮಾಡ್ತೀರಿ? ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಹೇಳಿ ಮಾಧವ್ ಶೆಟ್ರೆ. ಕೃಷಿ ಜೀವಿಗೆ ಕಾರ್ಯಕ್ರಮ ನಾ ಬಹಳ ದಿವಸದಿಂದ ಕೇಳ್ಕೊಂಡ್ ಬರ್ತಾ ಇದ್ದೀನಿ. ಈ ವರ್ಷದ ಕೃಷಿ ಜೀವಿಗೆ ಕಾರ್ಯಕ್ರಮ ಬಹಳ ಉತ್ತಮವಾಗಿ ಆಧುನಿಕ ಬೇಸಾಯ ಆಧುನಿಕ ಕೃಷಿ ಯಂತ್ರಗಳ ಬಗ್ಗೆ ಒಳ್ಳೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಸರ್. ನಮ್ಮ ಬಿವಿಯವ್ರಿಗೂ ನಿಮ್ಗೂ ನಮ್ಮ ಗುರುಗಳಾದ ಕೇಶವ ಮುಖ್ಯ ಅವ್ರಿಗೆ ತುಂಬಾ ಗುರುಗಳ. ಆಯ್ತು ಆಯ್ತು, ಪ್ರಶ್ನೆ ಕೇಳಿ ಸರ್. ಪ್ರಶ್ನೆ ಇದೆ ಗುರುಗಳ ಕೇಳಿ ಸರ್. ಮೊದಲು ಒಂದು ಬಿವಿಗೆ ಮಾನ್ಯತೆ ಗುರುಗಳಾಗಿ ಗುರುಗಳ. ಆಯ್ತು ಆಯ್ತು. ನನ್ನ ಪ್ರಶ್ನೆ ಈ ಸರ್ತಿ ಕೃಷಿ ಜೀವಿಗೆಯಲ್ಲಿ ಸಿಹಿ ನೀರಿನಲ್ಲಿ ಮುತ್ತು ಮತ್ತು ಮೀನು ಸಾಕಾಣಿಕೆ ಅಂತ ಮೀನು ಕೃಷಿ ಅಂತ ಒಂದು ಪ್ರಶ್ನೆ. ಎರಡನೇ ಪ್ರಶ್ನೆ, ಯಾವ್ಯಾವ ಹೊತ್ತು ಯಾವ್ಯಾವ ಜಿಲ್ಲೆಯವ್ರು ಧನ್ಯವಾದಗಳು. ನಮ್ಮ ಕೃಷಿ ದೀವಿಗೆ ಬಗ್ಗೆ ಬಹಳ ಅಭಿಮಾನವನ್ನು ಸಲ್ಲಿಸಿದಿರಿ, ನಿಮಗೆ ಧನ್ಯವಾದಗಳು. ಎರಡನೇ ಪ್ರಶ್ನೆ, ಇರ್ಲಿ ಮತ್ತೊಮ್ಮೆ ಭೇಟಿ ಮಾಡೋಣ ನಾವು ನೀವಿಬ್ರು ಸೇರಿ ಸೆಟ್ರೆ. ಈಗ ನೀವು ಕೇಳಿದ ಎರಡು ಪ್ರಶ್ನೆಗೂ ನಾನು ಉತ್ತರ ಹೇಳ್ತೀನಿ. ಒಂದು, ನಮ್ಮ ಈ ಒಂದು ಕೃಷಿ ಮೇಳದಲ್ಲಿ ಕೃಷಿ ವಸ್ತು ಪ್ರದರ್ಶನದಲ್ಲಿ ಪರ್ಲ್ ಮತ್ತು ಸೀನಿಯರ್ಲಲ್ಲಿ ಮುತ್ತು, ಅದ್ರ ಬಗ್ಗೆ ನಾವು ಪ್ರಾತ್ಯಕ್ಷಿಕೆಯನ್ನು ಇಡಲಿಕ್ಕೆ ವ್ಯವಸ್ಥೆ ಮಾಡಿದ್ದೀವಿ, ತಾವು ಬಂದು ನೋಡ್ಬೋದು ಅದ್ರ ಬಗ್ಗೆ. ಎರಡನೇದು, ಯಾವ್ಯಾವ ದಿನ ಯಾವ್ಯಾವ ಜಿಲ್ಲೆಯವರು ಅಂತ ಕೇಳಿದಿರಿ. ಅದು ನಾವೇನು ಅದಕ್ಕೆ ನಿರ್ಬಂಧ ಇಲ್ಲ, ಆದರೆ ಎಲ್ಲರೂ ಯಾವತ್ತಾರು ಬರ್ಬೋದು. ಆದರೆ ನಾವು ಈ 5 ಜಿಲ್ಲೆ ರೈತರಿಗೆ ಸನ್ಮಾನವನ್ನು ಇಟ್ಕೊಂಡಿದ್ದೀವಿ, ಹಾಗಾಗಿ ಮೊದಲನೇ ದಿನ 5ನೇ ತಾರೀಕು ಮಂಡ್ಯ ಮತ್ತು ಕೊಡಗು ಜಿಲ್ಲೆ ರೈತರಿಗೆ ಬರಲಿಕ್ಕೆ ನಾವು ವ್ಯವಸ್ಥೆ ಮಾಡಿದ್ದೀವಿ. ಆ ರೈತರನ್ನು ನಾವು ಗೌರವ ಮಾಡ್ತೀವಿ, ಸನ್ಮಾನ ಮಾಡ್ತೀವಿ. 6ನೇ ತಾರೀಕು ಹಾಸನ ಮತ್ತು ಮೈಸೂರು ಜಿಲ್ಲೆ ರೈತರನ್ನು ಕರೀಲಿಕ್ಕೆ ವ್ಯವಸ್ಥೆ ಮಾಡಿದ್ದೀವಿ. 7ನೇ ತಾರೀಕು ಮೈಸೂರು ಜಿಲ್ಲೆ ರೈತರನ್ನು ನಾವು ಕರೆದು ವ್ಯವಸ್ಥೆ ಮಾಡಿದ್ದೀವಿ ಸೆಟ್ರೆ. ಮುತ್ತು ನಿಮ್ಮ ಹತ್ರನೇ ಸಿಕ್ಕಿದ್ದೆ? ಇಲ್ಲ ಇಲ್ಲ, ಅದು ಮುತ್ತು ನಮ್ಮಲ್ಲಿ ಬೇರೆಯವ್ರ ಹತ್ರ ಇದೆ, ತರಿಸ್ಕೊಡ್ತೀವಿ. ಅದ್ರ ಬಗ್ಗೆ ನಿಮಗೆ ಮಾಹಿತಿ ಅಲ್ಲಿ ಬಂದಾಗ ಮಾಹಿತಿ ಕೊಡ್ತೀವಿ ಸೆಟ್ರೆ. ಬೆಳೆದು ನೀವು ಒಂದ್ ಮುತ್ತಿನ ಸರ ಹಾಕೊಂಡ್ಬಿಡಿ ಶೆಟ್ರೆ, ಒಳ್ಳೇದಾಗ್ಲಿ. ಆಯ್ತಾಯ್ತು, ನಮಸ್ಕಾರ. ಮುಂದಿನ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ. ಹಲೋ ಸರ್. ನಮಸ್ತೆ ಹೇಳಿ ಸರ್, ಯಾರು ಎಲ್ಲಿಂದ? ನವೀನ್, ನಮ್ ಕೊಟ್ಟಿಂದ ಸರ್. ಹೇಳಿ ನವೀನ್ ಅವ್ರೆ. ಸರ್, ಈಗ ಕರ್ನಾಟಕ ರಾಜ್ಯದಂತೆ ಎಲ್ಲಾ ರೈತರುಗಳು ಆಗಮಿಸ್ತಾರೆ, ಅವ್ರಿಗೆ ಎಲ್ಲಾ ಕಡೆಯಿಂದ ಸ್ಪೆಷಾಲಿಟಿ ಏನೋ ಸ್ಪೆಷಾಲಿಟಿ ಐತೆ ಸರ್? ನವೀನ್ ಅವರೇ, ಈಗಾಗಲೇ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರವರು ಕೃಷಿ ಮೇಳವನ್ನು ಮಾಡಿದ್ದಾರೆ. ಹಾಗಾಗಿ ನಾವು ಈ ಕೃಷಿ ಮೇಳವನ್ನು ಎಲ್ಲ ರಾಜ್ಯದ ಎಲ್ಲ ಜನತೆ ಕೂಡ ಇಲ್ಲಿ ಬಂದು ಭಾಗವಹಿಸಲಿಕ್ಕೆ ಯಾವುದೇ ರೀತಿಯಾದಂಥ ನಿರ್ಬಂಧ ಇಲ್ಲ, ಎಲ್ಲರೂ ಬರಬೇಕು. ಫೆಸಿಲಿಟೀಸು ನಾವು ಏನು ಈ 5 ಜಿಲ್ಲೆಯ ರೈತರುಗಳು ಸಂಬಂಧಪಟ್ಟಂಥ ಕೃಷಿ ಇಲಾಖೆಯಿಂದ ಆ ರೈತರನ್ನು ಕೃಷಿ ಮೇಳಕ್ಕೆ ಕರೆತರಲಿಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಅಲ್ಲಿ ನೀವು ಅವ್ರನ್ನ ಜಂಟಿ ಕೃಷಿ ನಿರ್ದೇಶಕ ಕಚೇರಿಯನ್ನು ಭೇಟಿ ಸಂಪರ್ಕಿಸಿದ್ರೆ ಅವ್ರು ನಿಮಗೆ ಮಾಹಿತಿಯನ್ನು ಕೊಡ್ತಾರೆ. ಫ್ರೀ ಬಸ್ ಬಿಟ್ಟಿದ್ರಲ್ಲ ಹೇಳಿ. ಆಮೇಲೆ ನಾವು ಮಂಡ್ಯ ಬಸ್ ಸ್ಟ್ಯಾಂಡಿಂದ ನಮ್ಮ ವಿಸಿ ಫಾರ್ಮ್ ಕೃಷಿ ಮೇಳಕ್ಕೆ ನಾವು ಫ್ರೀ ಬಸ್ ಅನ್ನು ಬಿಟ್ಟಿದ್ದೀವಿ. ಅಲ್ಲಿಂದ ರೈತರನ್ನ ಕರ್ಕೊ ಬರ್ತೀವಿ, ರೈತರನ್ನ ಪುನಃ ಅಲ್ಲಿಗೆ ನಾವು ಬಿಡ್ತೀವಿ. ನವೀನ್ ಅವರೇ, ಒಳ್ಳೇದು. ನವೀನ್ ಅವರೇ, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಮುಂದಿನ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ. ಹಲೋ, ನಮಸ್ಕಾರ ಸರ್, ಹೇಳಿ, ಯಾರು ಎಲ್ಲಿಂದ? ಸರ್, ಮಾಧವನ್ ಸರ್, ಚೆನ್ನೈನಿಂದ. ಹಾ ಮಾಧವನ್, ಹೇಳಿ. ನಿಮ್ಮ ಇದನ್ನ ಏನು ಆಫ್ ಮಾಡಿ ಅಪ್ಪ. ಹಲೋ, ರೇಡಿಯೋ ಕೇಳ್ತಿದ್ದೀರಲ್ಲ, ಅದನ್ನ ಆಫ್ ಮಾಡಿ. ಹಾ ಓಕೆ ಓಕೆ ಸರ್. ಹಾ ಹಾ, ಪ್ರಶ್ನೆ ಕೇಳಿ. ಪ್ರಶ್ನೆ ಏನಿಲ್ಲ ಸರ್, ನಾನು ಈ ಕೃಷಿ ಬಗ್ಗೆ ಅಭಿಮಾನ ಇರೋನು, ರೈತ ಅಲ್ಲ. ಹಾಗಾಗಿ ನಾನು ಮೊನ್ನೆ ಇಲ್ಲಿ ನಮ್ಮ ಬ್ಯಾಂಗ್ಳೂರ್ ಕೃಷಿ ಮೇಳಕ್ಕೆ ಹೋಗಿದ್ದೆ. ಅಲ್ಲಿ ಈ ಕುಡಿಯೋ ನೀರಿನ ವ್ಯವಸ್ಥೆ ಇರಲಿಲ್ಲ. ಈಗ ಮಂಡ್ಯಗೂ ನಾನು ಬರಬೇಕು ಅಂತ ಇದ್ದೀನಿ. ದಯವಿಟ್ಟು ಅಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಮತ್ತು ಶೌಚಾಲಯದ ವ್ಯವಸ್ಥೆನ ಚೆನ್ನಾಗಿ ಮಾಡಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ ಸರ್. ಮಾಧವನ್ ಅಂತ, ಚೆನ್ನಾಗಿ. ಧನ್ಯವಾದಗಳು ಮಾಧವನ್, ತಮ್ಮ ಸಜೆಷನ್ ಕೊಟ್ಟಿದ್ದಕ್ಕೆ. ತಾವು ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಅದೇ ಕೃಷಿ ಮೇಳ ನೋಡಿದ್ರಿ? ಅಲ್ಲಿ ನಾವು ಅಲ್ಲಿ ಊಹೆ ಮಾಡೋದಕ್ಕಿಂತ ಜಾಸ್ತಿ ಅಲ್ಲಿ ಜನರು ಮತ್ತು ರೈತರು ಬಂದರು ಶನಿವಾರ ಮತ್ತು ಭಾನುವಾರ ದಿವಸ. ಬಟ್ ನಾವು ಇಲ್ಲಿ ಮಂಡ್ಯದಲ್ಲಿ ನಮಗೆ ಆ ಥರದ ಏನು ಸಮಸ್ಯೆ ಆಗಲ್ಲ. ಅದಕ್ಕೆಲ್ಲ ವ್ಯವಸ್ಥೆಯನ್ನು ನಾವು ಮಾಡಿದ್ವಿ, ಕುಡಿಯೋ ನೀರಿನ ವ್ಯವಸ್ಥೆಯನ್ನು ಮಾಡಿದ್ವಿ. ಮತ್ತು ಈಗ ನಾವು ಏನು ಪ್ರಾತ್ಯಕ್ಷಿಕಗಳಿದೆ ಅಲ್ಲಿ ಶೌಚಾಲಯದ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ವಿ. ಅದರ ಬಗ್ಗೆ ನಾವು ಏನು ಗಮನ ಹರಿಸ್ತೀವಿ. ಈ ಅವ್ಯವಸ್ಥೆ ಆಗಲ್ಲ ಅಂತಕ್ಕಂಥದ್ದು ನಮ್ಮ ಆಸೆ. ತಾವು ದಯವಿಟ್ಟು ಬನ್ನಿ. ಮೊನ್ನೆ ನಾನು ನಿಮ್ಮ ವಿಶ್ವವಿದ್ಯಾನಿಲಯಕ್ಕೆ UGC ಮಾನ್ಯತೆ ಸಿಕ್ಕಿರೋದು ಕೇಳಿ ತುಂಬಾ ಸಂತೋಷ ಆಯ್ತು. ಧನ್ಯವಾದಗಳು, ಧನ್ಯವಾದಗಳು. ನೀವು ಇವನ್ನೆಲ್ಲ ನಮ್ಮ ವಿಶ್ವವಿದ್ಯಾಲಯದ ಬಗ್ಗೆ ಗಮನಿಸ್ತಾ ಇದ್ದೀರಿ, ತಾವು ಆಸಕ್ತಿಯನ್ನು ಇಟ್ಕೊಂಡಿದ್ದೀರಿ, ಅದಕ್ಕೆ ನನ್ನ ತುಂಬ ಧನ್ಯವಾದಗಳು. ಒಳ್ಳೇದು ಒಳ್ಳೇದು ಮಾಧವನ್, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಮುಂದಿನ ಕರೆ. ನಮಸ್ತೆ ಆಕಾಶವಾಣಿ. ಸರ್ ನಮಸ್ತೆ ಸರ್. ಯಾರು ಎಲ್ಲಿಂದ? ಸರ್ ನಮಸ್ತೆ, ನಾನು ಸೋಮೇಗೌಡ ಅಂತ, ಆಲ್ನಹಳ್ಳಿ ಮೈಸೂರಿಂದ ಸರ್. ಹೇಳಿ ಸೋಮೇಗೌಡ್ರೆ. ಸರ್ ಏನಿಲ್ಲ ಸರ್, ನಾನು ರೈತ ಅಲ್ಲ ಸರ್, ನನ್ನ ಮಾಮೂಲಿ ಇದು. ಹಾಂ, ನೋಡ್ಬೇಕು ಅಂತ ತುಂಬ ಆಸೆ ಆಗಿದೆ ಕೃಷಿ ಮೇಳನ. ಹಾಂ, ನಾವು ಎಲ್ಲ ಬರ್ಬೋದ ಅಂತ ಸರ್? ಏನಿಲ್ಲ, ಎಲ್ಲ ಅದಕ್ಕೆ ಯಾವ ನಿರ್ಬಂಧನೂ ಇಲ್ಲ. ತಮ್ಮ ಹೆಸರೇನು? ಸೋಮೇಗೌಡ. ಸೋಮೇಗೌಡ್ರೆ, ಗೌಡ್ರೆ, ಇದಕ್ಕೆ ಯಾವ ರಿಸ್ಟ್ರಿಕ್ಷನ್ನು ಇಲ್ಲ. ಎಲ್ಲ ರೈತರು, ಸಾರ್ವಜನಿಕರು, ವಿದ್ಯಾರ್ಥಿಗಳು ಎಲ್ಲರೂ ಇದಕ್ಕೆ ಅವಕಾಶ ಇದೆ. ದಯವಿಟ್ಟು ಬನ್ನಿ, ಯಾವ ನಿರ್ಬಂಧನೂ ಇಲ್ಲ, ಬಂದು ಭಾಗವಹಿಸಿ. ಕೆಲಸ ಮಾಡ್ತಾ ಇದ್ದೀವಿ ನಾವು. ಹಾ ಹಾ, ಹೇಳಿ. ಇವಾಗ ಮರ್ತು ಬಿಟ್ಟಿದ್ದೀವಿ, ನೋಡ್ಬೇಕು ಅಂತ ಸರಿ ಬೇರೆ ಕೆಲಸಕ್ಕೆ ಬಂದ್ಬಿಟ್ಟಿದ್ದೀವಿ. ಓಕೆ ಓಕೆ, ಇಲ್ಲ ಬನ್ನಿ, ತಾವು ಸಾಕಷ್ಟು ವಿಷಯಗಳನ್ನ ಈ ಒಂದು ಕೃಷಿ ಮೇಳದಲ್ಲಿ ತಿಳ್ಕೋಬಹುದು. ಮುಕ್ತವಾಗಿ ಬನ್ನಿ. ಹೌದು ಹೌದು ಹೌದು, ನಮ್ಮಲ್ಲಿ ಈಗ ಬೀಜ ಉತ್ಪಾದನೆ ಏನು ಕೇಂದ್ರ ಇದೆ, ಅದರಲ್ಲಿ ಎಲ್ಲ ತಳಿಗಳ ಬೀಜಗಳ ಉತ್ಪಾದನೆ ನಾವು ಇದು ಮಾಡ್ತೀವಿ, ಮತ್ತು ರೈತರಿಗೆ ನಾವು ಮಾರಾಟಕ್ಕೂ ಇದೆ. ಅದಲ್ಲದೇ ಈಗ ಬೇರೆ ವಸ್ತುಗಳು ಕೂಡ, ಕೃಷಿಗೆ ಸಂಬಂಧಪಟ್ಟಂಥದ್ದು ಮೌಲ್ಯವರ್ಧಿತ ವಸ್ತುಗಳನ್ನ ಕೂಡ ನಾವು ಮಾರಾಟಕ್ಕೆ ಮಳಿಗೆಗಳಲ್ಲಿ ಇರುತ್ತೆ. ಸುಮಾರು 400 ಮಳಿಗೆಗಳಿದೆ, ಅದರಲ್ಲಿ ಹೈಟೆಕ್ ಮಳಿಗೆಗಳಿದೆ, ಮತ್ತು ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ನಿಂದ ಬಂದಂಥ ಮಳಿಗೆಗಳಿದೆ, ಅದರಲ್ಲಿ ಖರೀದಿ ಮಾಡಲಿಕ್ಕೆ ಅವಕಾಶ ಇದೆ, ನೀವು ಖರೀದಿ ಮಾಡ್ಬೋದು. ಒಳ್ಳೆಯದು ಗೌಡ್ರೆ. ಡೇಟು ಯಾವತ್ತು ಸರ್? ಡೇಟು ಡಿಸೆಂಬರ್, ಇದೇ ಬರುವ ತಿಂಗಳು, 5, 6 ಮತ್ತು 7, ಶುಕ್ರವಾರ, ಶನಿವಾರ, ಭಾನುವಾರ, ಇನ್ನೇನು ಕೆಲವೇ ದಿನಗಳಲ್ಲಿದೆ. ಒಳ್ಳೇದು ಗೌಡ್ರೆ, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಮುಂದಿನ ಕರೆ ನಮಸ್ತೆ ಆಕಾಶವಾಣಿ. ಹಲೋ, ನಮಸ್ಕಾರ ಸರ್, ಹೇಳಿ ಸರ್, ಯಾರು ಇಲ್ಲಿಂದ? ನಮಸ್ಕಾರ, ನಾನು ನಾಣಿಗೂರು ತಾಲೂಕು ಸೂದಳಿಯಿಂದ ಸುಬ್ಬಣ್ಣ ಅಂತ. ಕೇಸಮೂರ್ತಿ ಅವರು ನಮಸ್ಕಾರ, ಮತ್ತು ಕೃಷಿ ಅಧಿಕಾರಿಗಳಿಗ ನಮಸ್ಕಾರ. ಹೇಳಿ, ಮಾತಾಡಿ, ಪ್ರಶ್ನೆ ಕೇಳಿ ಸುಬ್ಬಣ್ಣ. ಸರ್, ನಾವು ಸಾವಯವ ಬಗ್ಗೆ ಅಲ್ಲಿ ತಿಳ್ಕೋಬೋದ ಅಂತ. ಸುಬ್ಬಣ್ಣ ಅವರೇ, ನಾವು ಸಾವಯವ ಕೃಷಿ ನೈಸರ್ಗಿಕ ಕೃಷಿ ಬಗ್ಗೆ ಹೆಚ್ಚು ಒತ್ತು ಕೊಟ್ಟಿದ್ದೀವಿ. ಫೀಲ್ಡಲ್ಲಿ ವಿವಿಧ ಬೆಳೆಗಳನ್ನು ಬೆಳೆದು ಡೆಮಾನ್ಸ್ಟ್ರೇಷನ್ ಮಾಡಿದ್ದೀವಿ. ನೀವು ಫೀಲ್ಡಲ್ಲೂ ಕೂಡ ನೋಡ್ಬೋದು, ಮತ್ತು ಈ ರೈತ ವಿಜ್ಞಾನಿಗಳ ಸಂವಾದದಲ್ಲೂ ಸಾವಯವ ಕೃಷಿಗೆ ಹೆಚ್ಚು ಒತ್ತು ಕೊಟ್ಟಿದ್ದೀವಿ. ನಿಮಗೆ ಸೂಕ್ತವಾದಂಥ ಮಾಹಿತಿ ನಮಗೆ ಕೃಷಿ ಮೇಳದಲ್ಲಿ ಸಿಗುತ್ತೆ, ಬರ್ಬೋದು. ಆಮೇಲೆ ಸಮಗ್ರ ಕೃಷಿ ಸರ್, ಸಮಗ್ರ ಕೃಷಿ ಮೇಲೆ ನಾವು ಇವತ್ತು ಕೃಷಿ ಮೇಳ ಮಾಡ್ತಾ ಇರೋದು. ಸಮಗ್ರ ಕೃಷಿಯಿಂದ ಸುಸ್ಥಿರತೆ ಅನ್ನೋ ಒಂದು ವಿಷಯ ಇಟ್ಕೊಂಡು ನಾವು ಕೃಷಿ ಮೇಳ ಮಾಡ್ತಾ ಇದ್ದೀವಿ. ಎಂಟೈರ್ ಕೃಷಿ ಮೇಳ ಸಮಗ್ರ ಕೃಷಿಯಿಂದ ಕೂಡಿದೆ. ಹಾಗಾಗಿ ತಾವು ಬನ್ನಿ, ಕೃಷಿ ಮೇಳದಲ್ಲಿ ಎಲ್ಲ ವಿಷಯಗಳು ನಿಮಗೆ ಸಿಗುತ್ತೆ. ಮಂಡ್ಯ ಬಸ್ ಸ್ಟ್ಯಾಂಡ್ ಬಂದ್ರ ಬಸ್ಸಿನ ವ್ಯವಸ್ಥೆ ಮಾಡಿದೀವಿ ಸುಬ್ಬಣ್ಣ ಅವರೇ, ಬಸ್ಸಿನ ವ್ಯವಸ್ಥೆ ಇದೆ, ಬನ್ನಿ. ತುಂಬಾ ಹೃದಯ ನಮಸ್ಕಾರಗಳು, ಥ್ಯಾಂಕ್ ಯು. ಒಳ್ಳೇದು ಸುಬ್ಬಣ್ಣ ಅವರೇ, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಮುಂದಿನ ಕರೆ ನಮಸ್ತೆ ಆಕಾಶವಾಣಿ. ನಮಸ್ಕಾರ ಸರ್, ಯಾರು ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಸರ್, ಹುಣಸೂರು ತಾಲೂಕು ಕಿರಿಯೂರು ಗ್ರಾಮ ಗೌಡಗೆರೆ ಒಬ್ಬನೇ ಸರ್, ಪ್ರಕಾಶ್ ಅಂತ ಹೇಳಿ. ಹೇಳಿ ಪ್ರಕಾಶ್. ಸರ್, ಈ ಕೆಂಪಕ್ಕಿ ಭತ್ತ ಹೊಸದಾಗಿ ಬಿಟ್ಟಿದಾರಲ್ಲ, ಅದು ವಿಸಿ ಫಾರಂ ಅಲ್ಲಿ ಬಂದ್ರೆ ಸಿಗುತ್ತಾ ಸರ್? ಅದು ಈಗ ಕೆಂಪಕ್ಕಿ ಭತ್ತ ಅಂತ ಈ ಇದು ನಮ್ಮ KMP 220 ಅಂದ್ಬಿಟ್ಟು ಜ್ಯೋತಿಗೆ ಪರ್ಯಾಯವಾದಂತ ಒಂದು ತಳಿಯನ್ನ ನಾವು ಬಿಡುಗಡೆ ಮಾಡಿದೀವಿ. ಅಲ್ಲಿ ಭತ್ತ ನಮ್ಮ ವಿಸಿ ಫಾರ್ಮ್ ಸಿಗುತ್ತೆ, ಬಂದು ತಗೊಂಡೋಗ್ಬೋದು. ಇವರೇ ನಿಮ್ಮ ಊರು ಸುತ್ತಮುತ್ತ ನಾವು ಪ್ರಾತ್ಯಕ್ಷಿಕೆ ಮಾಡಿದ್ದು, ಅಲ್ಲೇ ರೈತರ ಹತ್ರ ತಗೋಬಹುದಾಗಿತ್ತು. ಆದ್ರೂ ನೀವು ಮಂಡ್ಯ ವಿಸಿ ಪಾರ್ಕ್ ಬನ್ನಿ, ತಗೊಂಡೋಗಿ. ಕೃಷಿ ಮೇಳ ಬಂದಂಗ ಆಯ್ತದೆ ಬಿಡಿ, ಬನ್ನಿ. ಗೌಡಗೆರೆ ಹೋಗ್ಲಿ ಸರ್, ಗೌಡಗೆರೆ ಹುಣಸೂರು ತಾಲೂಕು. ಗೊತ್ತು ಗೊತ್ತಿವ್ರೆ, ನಾನು ಸುಮಾರು ಸರ್ ಬಂದಿದ್ದೀವಿ ನಿಮ್ಮಲ್ಲಿಗೆ. ಹೌದಾ ಸರ್? ಬನ್ನಿ ಕೃಷಿ ಮೇಳಕ್ಕೆ ಬನ್ನಿ. 5, 6, 7 ಒಳ್ಳೇದು ಪ್ರಕಾಶ್. ಮುಂದಿನ ದೂರವಾಣಿ ಕರೆ ನಮಸ್ತೆ ಆಕಾಶವಾಣಿ. ಹಲೋ, ನಮಸ್ಕಾರ ಸರ್, ಹೇಳಿ ಸರ್, ಯಾರು ಎಲ್ಲಿಂದ? ಯೋಗೇಂದ್ರ ಪ್ರಸಾದ್, ಹಿರಿಯರ ಗ್ರಾಮ ನಂಜನಗೂಡು ತಾಲೂಕು. ಹೇಳಿ ಯೋಗೇಂದ್ರ ಪ್ರಸಾದ್. ಸರ್ ನಮಸ್ಕಾರ ಸರ್. ಹಲೋ, ನಮಸ್ಕಾರ, ನಮಸ್ಕಾರ, ಹೇಳಿ ಸರ್. ಈ ದೂರದ ಊರಿಂದ ಬರೋರ್ಗೆ ತಂಗಲ್ ಏನಾದ್ರು ವ್ಯವಸ್ಥೆ ಮಾಡಿದ್ದೀರ ಸರ್? ಏನು ತಂಗಲ್? ಈಗ ಉಳ್ಕೊಳ್ಳೋಕ್ಕೆ ನಮ್ಮಲ್ಲಿ ರೈತರುಗಳಿಗೆ ಅಂಥ ವ್ಯವಸ್ಥೆ ಮಾಡಿಲ್ಲ. ಇವರೇ ಬೇಕು ಅಂತಂದರೆ ನೀವು ಮನವಿಯನ್ನು ಬೇಗ ಸಲ್ಲಿಸಿದ್ರೆ ಆ ಒಂದು ವ್ಯವಸ್ಥೆ ಇದೆಯಾ ಅಂತ ನಿಮ್ಗೆ ತಿಳಿಸ್ಬೋದು. ನಾವು ಮತ್ತೆ ನಾಟಿ ಹಣ್ಣಿನ ಗಿಡಗಳು, ನಾಟಿ ಹಣ್ಣಿನ ಗಿಡಗಳು ಸಿಗ್ತವೆ, ಅದಕ್ಕೂ ವ್ಯವಸ್ಥೆ ಮಾಡಿದ್ದೀವಿ. ಬನ್ನಿ. ಆಯ್ತು ಯೋಗೇಂದ್ರ ಪ್ರಸಾದ್. ಮುಂದಿನ ದೂರವಾಣಿ ಕರೆ ನಮಸ್ತೆ ಆಕಾಶವಾಣಿ. ಸರ್ ನಮಸ್ತೆ, ಮಂಜುನಾಥ್ ಅಂತ. ಎಲ್ಲಿಂದ? ಮಂಡ್ಯ ಜಿಲ್ಲೆ KR ಪೇಟೆಯಿಂದ. ಹೇಳಿ ಮಂಜುನಾಥ್. ಸರ್ ನಮ್ದು ಏನಿಲ್ಲ, ಕೆಲವರು ಪ್ರಚಾರದ ಕೊರತೆ ನನ್ಗೆ ಎದ್ ಕಾಣಿಸ್ತಿದೆ ಸರ್. ಯಾಕೆಂದ್ರೆ ನನ್ ಸುಮಾರು ಮಂಡ್ಯ ಮಳವಳ್ಳಿ ಮದ್ದೂರು ಮಂಡ್ಯ ಗೊತ್ತಾಗ್ಬಿಡುತ್ತೆ ಜನಗಳಿಗೆ. ಈ ನಮ್ಮ ಪಶ್ಚಿಮ ಭಾಗದ ಜನತೆಗಳಿಗೆ ಇನ್ಫಾರ್ಮೇಶನ್ ಗೊತ್ತಿರಲ್ಲ ಕೆಲವೊಬ್ರು. ನಾನು ಸುಮಾರು ಜನ ಹೇಳ್ತಿದ್ದೀನಿ, ಯಾವತ್ತು ಏನು ಕೃಷಿ ಮೇಳ ಅನ್ನೋದ್ರ ಬಗ್ಗೆ ಅರಿವೇ ಇಲ್ಲ ಈ ಕಡೆ ಜನಗಳಿಗೆ. ಈಗ ಮಾಡ್ತಾ ಇದೀವಲ್ರಪ್ಪ ಕಾರ್ಯಕ್ರಮ, ಈಗ ತಿಳ್ಕೊಬಿಟ್ರಲ್ಲ ನೀವು. ಅಲ್ಲಲ್ಲ, ನೀವು ನನಗೆ ಗೊತ್ತಾಗುತ್ತೆ, ನಾನೊಬ್ಬ ಎಜುಕೇಟೆಡ್ ಆಗಿ ನಾನು ಸೋಷಿಯಲ್ ಮೀಡಿಯಾ ಅಲ್ಲೇ ಇಲ್ಲಿ ನೋಡ್ತಾ ಇರ್ತೀನಿ, ಗೊತ್ತಾಗುತ್ತೆ. ಪಂಚಾಯತಿ ಲೆವೆಲಲ್ಲಿ ಯಾವ್ದಾದ್ರು ಪ್ರಚಾರ ಇದು ಸಿಕ್ಕ ಜನಗಳಿಗೆ ಇನ್ಫಾರ್ಮೇಟಿವ್ ಆಗಿ ಗೊತ್ತಾಗುತ್ತೆ ಅಂತ ಈ ಅನ್ಎಜುಕೇಟೆಡ್. ಮಂಜುನಾಥ್ ಅವರೇ, ಮಂಜುನಾಥ್ ಅವರೇ, ಇದಕ್ಕೆ ನಾವು ಈಗ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಿಂದ ಸುಮಾರು ವಿಜ್ಞಾನಿಗಳನ್ನು ಪ್ರತಿಯೊಂದು ತಾಲೂಕು ಕಳಿಸಿ ಅಲ್ಲಿ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಗೆ ನಮ್ಮ ಭಿತ್ತಿಪತ್ರಗಳು ಎಲ್ಲವನ್ನು ತಲುಪಿಸಿ ಸಂಬಂಧಪಟ್ಟ ಕೃಷಿ ನಿರ್ದೇಶಕರು ಎಲ್ಲರಿಗೂ ಮಾಹಿತಿ ನೀಡಿ ಅಂತ ನಾವು ಈಗಾಗಲೇ ಮನವಿ ಮಾಡಿಕೊಂಡಿದ್ದೀವಿ. ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳು ಕೂಡ ಅಲ್ಲಿ ಆಗಾಗಲೇ ಹೋಗಿ ಭಿತ್ತಿಪತ್ರಗಳನ್ನು ಗೋಡೆಗಳಲ್ಲಿ ಅಂಟಿಸಿ ಬರ್ತಾ ಇದ್ದಾರೆ. ಮಂಜುನಾಥ್ ಅವರು, ಮಾಡಿಸ್ತಾ ಇದ್ದೀವಿ, ಖಂಡಿತ ನಿಮ್ಮ ಮನವಿಯನ್ನ ನಾವು ಮನವಿಯನ್ನ ಸ್ವೀಕರಿಸ್ತೀವಿ, ಹಾಗೆ ಪ್ರಯತ್ನ ಮಾಡ್ತೀವಿ. ಇನ್ನೊಂದು ಏನಪ್ಪಾ ಅಂದ್ರೆ, ನಾನು ಬೆಂಗಳೂರು ವಿಶ್ವವಿದ್ಯಾಲಯ ಇದರಲ್ಲಿ ಕೃಷಿ ಮೇಳಕ್ಕೆ ವಿಸಿಟ್ ಮಾಡಿದಾಗ ಮಿಷಿನರೀಸ್ ಅವು ಇವು ಜಾಸ್ತಿ ಸ್ಟಾಲ್ಗಳು ನೋಡಿದೆ ನಾನು. ಈ ಬಿತ್ತನೆ ಬೀಜಗಳಿಗೆ ಕಡಿಮೆ ಇದನ್ನ ಕೊಟ್ಟಿದ್ದಾರಲ್ಲಿ. ಇಲ್ಲ ಇಲ್ಲ, ನಮ್ಮಲ್ಲಿ ರೈತರುಗಳು ವಿಸಿಟ್ ಮಾಡಿದಾಗ ಕೆಲವೊಂದು ಅದನ್ನು ಇಂಪಾರ್ಟೆನ್ಸ್ ಕೊಡ್ಬೇಕಲ್ವಾ? ಇಲ್ಲ, ನಮ್ಮಲ್ಲಿ ಸಾಕಾದಷ್ಟು ಬಿತ್ತನೆ ಬೀಜಗಳ ಮಳಿಗೆಗಳು ಇರ್ತವೆ, ತಾವು ಬನ್ನಿ. ಮಂಜುನಾಥ್ ಅವರೇ, ನಮ್ಮಲ್ಲಿ ಈಗ 5,000 ಕ್ವಿಂಟಾಲ್ನಷ್ಟು ಬಿತ್ತನೆ ಬೀಜಗಳನ್ನ ನಾವು ಗೋಡೌನ್ನಲ್ಲಿದೆ, ಮತ್ತೆ ಅವನ್ನ ಮಾರಾಟಕ್ಕೆ ಇಟ್ಟಿದ್ದೀವಿ. ತಾವು ಎಲ್ಲ ರೈತರಿಗೂ ಕೂಡ ಹೇಳ್ಬೋದು, ಅವತ್ತಿನ ದಿವಸ ಕೃಷಿ ಮೇಳ ನೋಡೋದ್ರ ಜೊತೆಗೆ ಬೀಜನೂ ಕೊಂಡ್ಕೊಂಡು ಹೋಗ್ಬೋದು. ಒಳ್ಳೇದು ಮಂಜುನಾಥ್, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಮುಂದಿನ ಕರೆ ನಮಸ್ತೆ ಆಕಾಶವಾಣಿ. ನಮಸ್ತೆ ಸರ್, ನಾನು ವೆಂಕಟೇಶ್ ಅಂತ, ಲಕ್ಷ್ಮೀಪುರ, ಮೈಸೂರು ತಾಲೂಕು, ಮೈಸೂರು ಜಿಲ್ಲೆ ಕಸಬಾವಳಿ, ಲಕ್ಷ್ಮೀಪುರ ಗ್ರಾಮ. ಅದ್ಭುತ, ಹೇಳಿ ವೆಂಕಟೇಶ್. ಕೇಶವ ಮೂರ್ತಿವರೆಗೂ ಮತ್ತೆ ಅಧಿಕಾರಿಗಳು ನಮಸ್ಕಾರ. ನಮಸ್ಕಾರ. ಎಲ್ಲ ಗ್ರಾಮ ಗ್ರಾಮಕ್ಕೆ ಈಗ ಒಂದೊಂದು ಪಂಚಾಯತಿಗೆ ಒಂದೊಂದು ಬಸ್ ಕಳ್ಸಿಕೊಡ್ತಿದ್ರೆ ಋಷಿಪುರ ಮೇಳ ನೋಡಿದಾಗ. ಈಗೇನಾರ ವ್ಯವಸ್ಥೆ ಇದ್ರು ಸರ್? ಇಲ್ಲ, ನಾವ್ ಅಲ್ಲೇ ಮಂಡ್ಯ ಮೇನ್ ರೋಡ್ ಅಲ್ಲೇ ಬಂದು ಇಳ್ಕೋಬೇಕು ಅಂತ ಒಂದ್ ಪ್ರಶ್ನೆ. ಮತ್ತೆ ಚಂಬೆ ಬೀಜ ಬೇಕು ಸರ್ ನಮ್ಗೆ, ನಿಮ್ ಕೃಷಿ ಮೇಲೆ ಸಿಗತ್ತಾ ಅಂತ. ಈಗ ಎರಡು ಪ್ರಶ್ನೆ ನೀವು ಕೇಳಿದಿರಿ. ಒಂದೇದು, ಗ್ರಾಮ ಗ್ರಾಮ ಪಂಚಾಯತ್ಗೆ ಬಸ್ ಕಳಿಸಂತ ವ್ಯವಸ್ಥೆ ನಮ್ಮಲ್ಲಿ ಇಲ್ಲ ಇವರೇ. ಈಗ ತಾಲೂಕು ಮಟ್ಟದ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಣೆ ಮಾಡಿದ್ರೆ ಅವರು ಆ ವ್ಯವಸ್ಥೆಯನ್ನು ಮಾಡಿದ್ದಾರೆ, ಆ ವ್ಯವಸ್ಥೆಯಿಂದ ನೀವು ಬರ್ಬೋದು. ಎರಡನೇದು, ಚಂಬೆ ಬೀಜಕ್ಕೆ ನೀವು ಕೇಳಿದಿರಿ, ನಮ್ಮಲ್ಲಿ ಇಲ್ಲ. ಬಟ್ ಆ ಒಂದು ಚಂಬೆ ಬೀಜ ಮಾರಾಟ ಮಾಡೋರನ್ನ ನಾವು ಕೃಷಿ ಮೇಳದಲ್ಲಿ ಕರೆಸಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಕರೆಸಕ್ಕೆ ಪ್ರಯತ್ನ ಪಟ್ಟಿದ್ದೀವಿ, ಮಾಡ್ತೀವಿ. ಮೈಸೂರು ಜಿಲ್ಲೆಯವರು ಏಳನೇ ತಾರೀಕು, ಭಾನುವಾರ ದಿನ. ಭಾನುವಾರ ಭಾನುವಾರ ಬನ್ನಿ ಬನ್ನಿ ವೆಂಕಟೇಶ್. ಮುಂಚಿತವಾಗಿ ಹೋಗಿ ಚಂಬೆ ಬೀಜ ಖಾಲಿ ಆಗ್ಬಿಟ್ರು ಕಷ್ಟ. ಆಮೇಲೆ ಆಯ್ತು ಆಯ್ತು ಆಯ್ತು, ಒಳ್ಳೇದು. ಮುಂದಿನ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ. ಹಲೋ, ನಮಸ್ಕಾರ ಸರ್, ಹೇಳಿ, ಯಾರು, ಎಲ್ಲಿಂದ? ನೂರು ಮಂದಿ ಗಣ್ಯರಿಗೂ ನಂಜನಗೂಡು ಮಹೇಶನ ನಮಸ್ಕಾರಗಳು ಸರ್. ಹೇಳಿ ನಂಜನಗೂಡು ಮಹೇಶ್ ಅವರೇ. ಸರ್, ಕಾರ್ಯಕ್ರಮ ಅದ್ಭುತವಾಗಿ ಬರ್ತಾ ಇದೆ. ಪ್ರಶ್ನೆ ಕೇಳಕ್ಕೆ ದಾರಿ ಇಲ್ಲ, ಆ ರೀತಿ ನಮ್ಮ ಬಂಧು ಬಗೆಯವರೆಲ್ಲ ಕೇಳಿದ್ದಾರೆ. ಸಾಧ್ಯ ಆದ್ರೆ ಬರ ವಾರದಲ್ಲಿ ಇನ್ನೊಂದ್ಸರಿ ಒಂದು ಕಾರ್ಯಕ್ರಮ ಮಾಡ್ತಾರೆ, ಯಾಕಂದ್ರೆ ಇವತ್ತು ಯಾರಿಗೆ ಮಾಹಿತಿ ಗೊತ್ತಾಗಿಲ್ಲ, ಅವ್ರಿಗೆ ಇನ್ನೊಂದ್ಸಲ ಗೊತ್ತಾಗ ಅನುಕೂಲ ಆಗ್ಬೋದು ಅಂತ ನನ್ನ ಒಂದು ಅನಿಸಿಕೆ ಸರ್. ಮುಂದಿನ ಸೋಮವಾರ ಒಂದನೇ ತಾರೀಕು ವಿಸ್ತೃತವಾದ ಸಂದರ್ಶನ ಈಗಾಗಲೇ ಧ್ವನಿ ಮುದ್ರಣ ಮಾಡಿ. ರೋಗಿ ಬಯಸಿದ್ದು ಹಾಲುವನ್ನ ಇದ್ರೆ ಹೇಳ್ತಾ ಹಾಲುವನ್ನ ಸರ್. ಯಸ್, ಮಾಡ್ತಾ ಇದೀವಿ, ಮುಂದಿನ ವಾರ ಕೇಳ್ಕೋಬಹುದು ತಾವು. ಥ್ಯಾಂಕ್ಸ್ ಸರ್. ಒಳ್ಳೇದು ಮಹೇಶ್ ಅವರೇ. ಮುಂದಿನ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ, ಮಾತಾಡಿ ಸರ್. ನಮಸ್ಕಾರ. ನಮಸ್ಕಾರ ಬದೆ. ನಮಸ್ಕಾರ ನಮಸ್ಕಾರ, ಹೇಳಿ ಸರ್, ಯಾರು, ಎಲ್ಲಿಂದ? ಲಕ್ಷ್ಮೀಪುರ ಚನ್ರಾಜ ಬದೆ. ಹೇಳಿ ಚನ್ರಾಜು. ನೋಡಿ, ನಮ್ಮ ಆಕಾಶವಾಣಿಲಿ ಬರುವಂತ ಕಾರ್ಯಕ್ರಮಗಳು ತುಂಬಾ ಚೆನ್ನಾಗಿವೆ. ಬಂದು ನೀವು ಮಂಡ್ಯ ಜ್ಯೋತಿ ಅಂತ ಕೊಟ್ರಿ ಅಂತ ಮೋಸ್ತಿಗೆ ಕರೆ ಮಾಡಿದ್ರಾಗ ನಾವು ಈಚೆ ನೋಡೋದಲ್ಲ. ದೊಡ್ಡ ಬೆಳೆ ಬದಿ, ಅದು ದೊಡ್ಡ ಬೆಳೆ, ಎಲ್ಲಾ ಜ್ಯೋತಿಗಿಂತ ಇದು ದೊಡ್ಡ ಬೆಳೆ. ನಾನು ಹಾಕಿನ ಈಗ ಒಂದೂರು ಭತ್ತ ಆಯ್ತು, ಬತ್ತಿತ್ತಲ್ಲ ಆ ತರ ಬೆಳೆ ಬೆಳೆದ ಬದಿ, ಒಂದೂವರೆ ಎಕರೆ ಹಾಕಿವ್ನಿ. ವೆರಿ ಗುಡ್. ನಾವು ಹೋದ್ರೆ ಗಾಳಿ ಕೇಳ ನಾವು ಅಷ್ಟು ಬೆಳೆ ಬೆಳೆದೆ, ಮಾತ್ರ ಭತ್ತ ಸೂಪರ್ ಆಗದೆ ಬದಿ. ಒಳ್ಳೇದು. ಈಗ ನಾವು 8ನೇ ತಾರೀಕು ಬರ್ಬೇಕು ಬದಿ ಬೆಂಗಳೂರಿಗೆ. ಎಲ್ಲಿ ಎಲ್ಲಿ ನಿಂತದೆ ಬಸ್ಸು? ಏನು ಮಂಡ್ಯ ಅಲ್ಲ, ಮಂಡ್ಯ ಮಂಡ್ಯ ಮಂಡ್ಯ ಕೃಷಿ ಮೇಳ. ಈಗೇನು ನಿಮ್ಮ ಜಮೀನಲ್ಲೇ ಮಾಡ್ಬೇಕು ಅಂತೀರಾ ಕೃಷಿ ಮೇಳನ? ಅಲ್ಲ, ಮಾಡುವ ಒಂದ್ಸತಿ ಈಗ ಬೆಂಗ್ ಇದ್ ಕರೀತಾರಲ್ಲ ಬಸ್ ಮಾಡ್ತೀವಿ ಅಂತ. ಹೇಳಿ ಸರ್, ಯಾವಾಗ ಬರ್ಬೇಕು ಅವರು? ಏಳನೇ ತಾರೀಕು, ನೀವು ಭಾನುವಾರ 7ನೇ ತಾರೀಕು ನೀವು ನಮ್ಮ ವಿಸಿ ಫಾರ್ ಮಂಡ್ಯಕ್ಕೆ ಬರಬೇಕು. ಮೈಸೂರು ಜಿಲ್ಲೆಯವರು ಚನ್ರಾಜ್ ಅವರೇ, ಮಂಡ್ಯಕ್ಕೆ ಬಂದ್ರೆ ಬಸ್ ಸ್ಟ್ಯಾಂಡ್ ಇಂದ ಬಸ್ಗಳು ಬರ್ತಿರ್ತವೆ, ಆ ಬಸ್ ಅಲ್ಲಿ ಬಂದು ನೀವು ಕೃಷಿ ಮೇಳ ನೋಡ್ಕೊಂಡು ಹೋಗ್ಬೋದು. ಬಸ್ ಸ್ಟ್ಯಾಂಡ್ ಎದುರುಗಡೆ ಪ್ರೈವೇಟ್ ಬಸ್ಗಳು ಇಲ್ಲ, ನಮ್ಮ ಇವೆ, ನಮ್ಮ ಯೂನಿವರ್ಸಿಟಿ ಬಸ್ಗಳು. ಸರಿ ಬದಿ, ಬರ್ತೀವಿ. ನಮಸ್ಕಾರ. ಇನ್ನೊಬ್ರು ಮಾತಾಡಲಿ ಬದಿ. ಆಯ್ತು ಆಯ್ತು ಚಂದ್ರಾಜು. ಮುಂದಿನ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ. ಹಲೋ, ನಮಸ್ಕಾರ ಸರ್, ಹೇಳಿ, ಯಾರು, ಎಲ್ಲಿಂದ? ನಮಸ್ತೆ, ನಾನು ಪುಟ್ಸ್ವಾಮಿ ಅಂತ ಸರ್, ನಂಜನಗೂಡು ತಾಲೂಕು ಮುದ್ದಳ್ಳಿಯಿಂದ. ಹೇಳಿ ಪುಟ್ಸ್ವಾಮಿ ಗಡ ಸರ್. ಈಗ ಈ ಬಾನುಲಿ ಕೃಷಿ ಬೆಳಗಲ್ಲಿ ಕರಿತಿದ್ದೀರಲ್ಲ ಸರ್, ಆ ರೀತಿನೇ ಒಂದು ಅಡ್ವರ್ಟೈಸ್ ಕೊಡ್ಬೋದಲ್ಲ ಸರ್, ಎಲ್ಲರಿಗೂ ಮುಟ್ಟುತ್ತೆ. ಪ್ರತಿ ಸೋಮವಾರ ಕೃಷಿ ದೀವಿಗೆ ಅನ್ನೋ ಕಾರ್ಯಕ್ರಮನೇ ಇದಕ್ಕೋಸ್ಕರ ಪ್ರಸಾರ ಮಾಡ್ತಾ ಇದ್ದೀವಿ. ಸರಿ ಸರ್, ಈಗ ಇದು ಕೃಷಿ ಮೇಳದಲ್ಲಿ ನಡೆಯುವಂತದ್ನ ಬಾನಲು ಕೃಷಿ ಬೆಳೆಗೆ ತರ ಡೈಲಿ ಒಂದ್ ಸ್ವಲ್ಪ ಕೊಡಿಸಿ ಸರ್. ಅದು ಮಾಡೋಣ ಕಾರಣ. ಖಂಡಿತ, ಆಯ್ತು ಪುಟ್ಟ ಸರ್, ಧನ್ಯವಾದಗಳು ಸರ್. ಕೃಷಿ ಮೇಳಕ್ಕೆ ಬನ್ನಿ ನೀವು. ಖಂಡಿತ ಬರ್ತೀನಿ ಸರ್, ಪ್ರತಿ ವರ್ಷನೂ ಬರ್ತೀನಿ ಸರ್. ಆಯ್ತು ಆಯ್ತು ಆಯ್ತು. ಮುಂದಿನ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ. ಹಲೋ ಸರ್. ನಮಸ್ತೆ ಸರ್, ಯಾರು, ಎಲ್ಲಿಂದ? ನಾನು ಅಮ್ಮಣ್ಣಿ, ಕಾರ್ಕಳದಿಂದ. ಹೇಳಿ ಅಮ್ಮಣ್ಣಿ ಅವರ. ಸರ್, ನನಗೆ ಒಂದು ಡೌಟ್ ಇದೆ ಸರ್, ಅದಕ್ಕೆ ಕರೆ ಮಾಡಿದ್ದೀನಿ. ಆ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಹೇಳ್ತಾ ಇದ್ದೇನೆ. ನಾಡಿದ್ದು ಕೃಷಿ ಸಮ್ಮೇಳನಕ್ಕೆ ನಂದು ವಿಶ್ವಾಸ ಇದೆ ಸರ್ ಅಂತ ಹೇಳ್ತಾ ಇದ್ದೇನೆ. ಒಳ್ಳೆ ವಿಚಾರ ಸರ್. ಏನ್ ಗೊತ್ತುಂಟ, ಇವಾಗ ಮುದ್ದು ಅಂತ ಹೇಳಿದ್ರಲ್ಲ ಸರ್, ಮುತ್ತಿನ ಗಿಡಗಳ ಅಂದ್ರೆ ಅದಂದ್ರೆ ಎಂತ ಅಂತ ನಂಗೆ ಸರಿಯಾಗಿ ಅರ್ಥ ಆಗ್ಲಿಲ್ಲ ಸರ್, ಇದ್ರ ಬಗ್ಗೆ ಈ ಬಗ್ಗೆ ಒಂದು ವಿವರವಾದ ಸಂದರ್ಶನನೇ ಕೃಷಿ ದೀವಿಗೆನಲ್ಲಿ ಪ್ರಸಾರ ಮಾಡಿದ್ವಿ. ಈಗ ಡಾಕ್ಟರ್ ದೇವಗಿರಿ ಅವರು ಹೇಳ್ತಾರೆ ಕೇಳಿ. ಮುತ್ತು ಅಂತಂದರೆ ಅದು ಕಲ್ಚರ್. ಈಗ ಅದನ್ನೇ ಈಗ ನಮ್ಮ ಕೇಶವಮೂರ್ತಿಯವರು ಹೇಳಿದ ಹಾಗೆ ಒಂದು ವಿಶೇಷವಾದಂಥ ಒಂದು ಏನೋ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಅದು ಆ ಕಲ್ಚರನ್ನ ಯಾವ ರೀತಿ ನಾವು ಅದನ್ನ ಬೆಳೆಸಬೇಕು ಅಂತಕ್ಕಂತ ಪ್ರಾತ್ಯಕ್ಷಿಕೆಯನ್ನ ನಾವು ಈ ಕೃಷಿ ಮೇಳದಲ್ಲಿ ನಾವು ಮಾಡ್ತಾ ಇದ್ದೀವಿ. ಸೊ ತಾವು ಬಂದು ಅದನ್ನ ನೋಡಿದ್ರೆ ಮಾತ್ರ ಗೊತ್ತಾಗ್ತದೆ ತಮಗೀಗ, ಅದನ್ನ ವಿವರಣೆ ಕೊಟ್ಟರೆ ಅದು ಗೊತ್ತಾಗಲ್ಲ. ಅದನ್ನ ಈಗ ನಾವು ಈಗ ಪಾಂಡ್ನಲ್ಲಿ ನೀರಿನಲ್ಲಿ ಸಿಹಿ ನೀರಿನಲ್ಲಿ ಯಾವ ರೀತಿ ಅದನ್ನು ಕಲ್ಚರನ್ನ ಬೆಳಿಬೇಕು ಅಂತಕ್ಕಂಥದ್ದನ್ನು ನಾವು ಪ್ರಾತ್ಯಕ್ಷ ಮುಖಾಂತರ ತೋರಿಸ್ತೀವಿ. ಮತ್ತು ಅದ್ರ ಬೇಕಂದರೆ ಕಲ್ಚರ್ ಕೂಡ ತಮಗೆ ನಾವು ಒದಗಿಸ್ಲಿಕ್ಕೆ ವ್ಯವಸ್ಥೆಯನ್ನು ಮಾಡ್ತೀವಿ. ಅಮ್ಮಣ್ಣಿಯವರೇ ಒಳ್ಳೆಯದು, ಒಳ್ಳೆಯದು ಅಮ್ಮಣ್ಣಿ ಅವರೇ, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು, ನಮಸ್ಕಾರ. ಮುಂದಿನ ಕರೆ, ನಮಸ್ತೆ ಆಕಾಶವಾಣಿ. ಹಲೋ ಸರ್, ನಮಸ್ಕಾರ. ಹೇಳಿ ಸರ್, ಯಾರು ಎಲ್ಲಿಂದ? ಚಿಕ್ಕಣ್ಣ. ಚಿನ್ನಣ್ಣ ಅವರು ಹೇಳಿ. ಚಿನ್ನಣ್ಣವ್ರೆ, ಸರ್ ಕೃಷಿ ಮೇಳಕ್ಕೆ ಬರ್ಬೇಕು ಅಂತ ಇದ್ದೀನಿ ಸರ್, ಅದಕ್ಕೆ ಎಲ್ಲಿಗೆ ಬರ್ಬೇಕು ಅಂತ ಅದಕ್ಕೆ ಕೇಳ್ತಾ ಇದ್ದೀನಿ ಸರ್. ಈಗ ಚಿನ್ನಣ್ಣವ್ರೆ, ಕೃಷಿ ಮೇಳಕ್ಕೆ ಬನ್ನಿ, ಬರಬೇಕು ಅಂತಲ್ಲ, ನೀವು ನಿಮ್ಮ ಮೈಸೂರು ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರು ಹೋದ್ರೆ ಅಲ್ಲಿ ಈಗಲೇ ಹೋಗಿ ಅವ್ರ ಹೆಸರನ್ನ, ನಿಮ್ಮ ಹೆಸರನ್ನ ನೋಂದಾಯಿಸ್ಕೊಬಿಡಿ. ಹುಣಸೂರು ತಾಲೂಕು ಸರ್ ಇವ್ರದ್ದು? ಅದೇ ಹುಣಸೂರು ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಗೆ ಹೋಗಿ ಕೃಷಿ ಮೇಳಕ್ಕೆ ಬರಬೇಕು, ನಿಮ್ಮ ಹೆಸರು ನೋಂದಾಯಿಸ್ಕೊಳ್ಳಿ, ಅವ್ರಿಗೆ ವ್ಯವಸ್ಥೆ ಮಾಡ್ಕೊಂಡು ಕರ್ಕೊ ಬರ್ತಾರೆ. ನಮಸ್ತೆ. ನಮಸ್ಕಾರ. ಮುಂದಿನ ದೂರವಾಣಿ ಕರೆ, ಕರೆ ಮಾಡಿದ ಚಿಕ್ಕಣ್ಣ ಅವರಿಗೆ ವಂದನೆಗಳು. ನಮಸ್ತೆ ಆಕಾಶವಾಣಿ. ನಮಸ್ಕಾರ ಸರ್, ಈಶ್ವರ ಅಂತ ಗುಂಡ್ಲುಪೇಟೆ. ಹೇಳಿ ಸರ್. ನಮಸ್ಕಾರ. ಈಗಾಗಲೇ ನಾವು ಆಕಾಶ ಇದು ಯಾವುದು ಮೈಸೂರು ಕೃಷಿ ಮೇಳ ಅಲ್ಲ, ಬೆಂಗಳೂರು ಕೃಷಿ ಮೇಳದ ಬಗ್ಗೆ ಕೆಲವು ಅವ್ಯವಸ್ಥೆಗಳನ್ನ ಸುಮಾರು ನೋಡಿದ್ದಾರೆ, ಅದ್ರ ಬಗ್ಗೆ ಗಮನ ಹರಿಸಿ ಈಗ ಪಾರ್ಕಿಂಗ್ ವ್ಯವಸ್ಥೆ ಇರ್ಬೋದು, ಶೌಚಾಲಯ ಇರ್ಬೋದು, ಮತ್ತೆ ಆರ್ ಓ ವಾಟರ್ ಕುಡಿಯೋ ನೀರಿಂದು ಫಿಲ್ಟರ್ ವಾಟರ್, ಮತ್ತೆ ಈಗ ಮಂಡ್ಯ ಬಸ್ ಸ್ಟಾಪ್ ಇಂದ ಕೇವಲ ಒಂದು ಎರಡು ಬರುತ್ತೆ, ಇದು ಮೇನ್ ರೋಡ್ ಅಲ್ಲಿ ಇಲ್ಲೇ ಇರೋದ್ರಿಂದ ಈಗ ಬೆಂಗಳೂರು ಬೇರೆ ಕಡೆ ಆದ್ರೆ ಬೇರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇರೋದ್ರಿಂದ ಅನುಕೂಲ ಆಗುತ್ತೆ, ಬಟ್ ಇದು ಒಳಗಡೆ ಇರೋದ್ರಿಂದ ನೀವು ಸ್ವಲ್ಪ ಮಂಡ್ಯ ಬಸ್ ಸ್ಟಾಪ್ ಇಂದ ಹೆಚ್ಚು ಬಸ್ಗಳನ್ನ ಅರೇಂಜ್ ಮಾಡೋದು ಒಳ್ಳೇದು. ಆಮೇಲೆ ಲಾಸ್ಟ್ ಟೈಮ್ ಟೋಕನ್ ಕೊಟ್ಬಿಟ್ಟು ಊಟ ಕೊಟ್ಟಿದ್ರು, ಅದಂತೂ ತುಂಬಾ ಕಳಪೆ ಇತ್ತು, ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ. ತುಂಬಾ ಧನ್ಯವಾದಗಳು ಈಶ್ವರ ಅವರೇ, ತಾವು ಸಲಹೆಯನ್ನ ಕೊಟ್ಟಿದ್ದಕ್ಕೆ. ಈಗ ನೀವು ಬೆಂಗಳೂರು ಕೃಷಿ ಮೇಳಕ್ಕೆ ಮತ್ತೆ ನಮ್ಮ ಮಂಡ್ಯ ಕೃಷಿ ಮೇಳಕ್ಕೆ ಹೋಲಿಸಿದ್ರೆ ಭಾಗವಹಿಸ್ತಕ್ಕಂಥ ಜನಸಂಖ್ಯೆ ಅಲ್ಲಿ ಅಧಿಕ ಪ್ರಮಾಣದಲ್ಲಿ ಇತ್ತು ಆ್ಯಕ್ಚುಲಿ, ಹಾಗಾಗಿ ಈ ವರ್ಷ ಸ್ವಲ್ಪ ಅವ್ಯವಸ್ಥೆ ಆಗಿದೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಇಲ್ಲಿ ಅದಕ್ಕೆಲ್ಲ ನಾವು ಮುತುವರ್ಜಿ ವಹಿಸಿ ಆಗದ ಹಾಗೆ ನಾವು ಮಾಡಿದ್ದೀವಿ. ಆಮೇಲೆ ತಾವು ಕೇಳಿದ್ರಿ ಮಂಡ್ಯದಿಂದ ಏನು ನಮ್ಮ ವಿ ಸಿ ಫಾರ್ಮ್ಗೆ ಬಸ್ಗಳನ್ನ ನಾವು ಆದಷ್ಟು ಕಂಟಿನ್ಯೂಸ್ ಆಗಿ ರೊಟೇಷನ್ ಬೇಸಿಸ್ ಮೇಲೆ ಬಸ್ಸನ್ನು ನಾವು ಇದನ್ನ ಮಾಡೋಕ್ಕೆ ಜನರ ಕರ್ಕೊಂಡು ಬರ್ಲಿಕ್ಕೆ ವ್ಯವಸ್ಥೆಯನ್ನ ಮಾಡಿದೀವಿ ಈಶ್ವರ ಅವರೇ. ಏನಂದ್ರೆ ಕರೆಕ್ಟ್ ತಮ್ಮ ಪ್ರಶ್ನೆ ಅರ್ಥ ಆಯ್ತು, ಕಾಮನ್ ಪೀಪಲ್ ಅಲ್ಲಿ ರೀಚ್ ಆಗೋಕೆ ತುಂಬಾ ಕಷ್ಟ. ಹೌದು, ಅದು ವಲಯ ಮಟ್ಟದ ಇರ್ತಾ ಇತ್ತು ಹೋದ ವರ್ಷ ಎಲ್ಲ ಮೊದ್ಲೆಲ್ಲ, ಈಗ ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಇರೋದ್ರಿಂದ ನಾವು ಒಂದು ಎರಡು ಬಸ್ ಅಲ್ಲ ಸುಮಾರು ಬಸ್ಗಳ ವ್ಯವಸ್ಥೆಯನ್ನ ಮಾಡಿದೀವಿ ಇಲ್ಲಿ. ಸರಿ ಸರ್, ಧನ್ಯವಾದ. ಒಳ್ಳೇದು ಈಶ್ವರಪ್ಪನವರೇ, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಕೃಷಿ ಮೇಳಕ್ಕೆ ಬನ್ನಿ. ಮುಂದಿನ ಕರೆ. ನಮಸ್ತೆ ಆಕಾಶವಾಣಿ. ಸರ್ ನಮಸ್ತೆ, ತುಳಸಿದಾಸ್ ಹುಣಸೂರು. ಹುಣಸೂರು ತುಳಸಿದಾಸ್. ಹೇಳಿ ತುಳಸಿದಾಸ್ ಅವರೇ. ಸರ್ ಇದು ಅದೇ ಸಿರಿಧಾನ್ಯಗಳ ಬಗ್ಗೆ ಮತ್ತೆ ಸಿರಿಧಾನ್ಯ ಎಲ್ಲ ಮಾರಾಟಕ್ಕಿದೆಯಾ ಅಂತಂದ್ರಲ್ಲ ಸರ್, ಅದು ಎಷ್ಟು ಕೆ ಜಿ ಪ್ಯಾಕೆಟ್ ಅಥವಾ ಎಷ್ಟು ಗ್ರಾಮ್ ಪ್ಯಾಕೆಟ್ ಸರ್ ಅದು? ತುಳಸಿದಾಸ್ ಅವರೇ, ಈಗ ನಮಸ್ಕಾರ. ಸಿರಿಧಾನ್ಯಗಳು ಅರ್ಧ ಕೆ ಜಿ, ಒಂದು ಕೆ ಜಿ ಈ ಪ್ಯಾಕೆಟ್ಗಳಲ್ಲಿ ಮಾಡ್ಕೊಂಡ್ಬಂದು ಮಾರಾಟ ಮಾಡ್ತಾರೆ. ವಿವಿಧ ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸರ್ ಇರ್ಬೋದು, ಬೆಳೆದಿರೋಂಥವ್ರನ್ನೇ ಕರೆದು ನಾವು ಪ್ಯಾಕ್ ಮಾಡಿ ಮಾರಾಟ ಮಾಡಿಸ್ತೀವಿ. 5 kg ಇದು ಇರ್ತದೆ ನಿಮಗೆ. ಏನಕ್ಕೆ ಕೇಳಿದ್ರೆ ಈ ಪ್ರಶ್ನೆ ಅಂದ್ರೆ, ಈಗ ಮನೆ ಸುತ್ತಮುತ್ತ ನಮ್ಮ ಕೇಶವಮೂರ್ತಿ ಸರ್ ಮನೆ ಹಿತ್ತಲ ಮದ್ದು ಮತ್ತೆ ಹಿತ್ತಲ ಈಗ ಇಲ್ಲೆಲ್ಲ ಬಹಳ ಸಲಹೆ ರೈತರ ಸಲಹೆ ಮಾಹಿತಿ ಎಲ್ಲ ಕೊಡ್ತಾ ಇರ್ತಾರೆ. ಆಯ್ತಾಯ್ತು. ಸೊ ಹಿತ್ತಲ ಸುತ್ತಮುತ್ತ ಒಂದು 100 gram 200 gram ಅಥವಾ 1/2 kg ಅಷ್ಟು ಹಾಕಷ್ಟು ಇರೋಂಥವ್ರಿಗೆ ಭಾರಿ ಅನುಕೂಲ ಆಗುತ್ತೆ. 100 gram ಪ್ಯಾಕೆಟ್ ಇಂದನು ಕೂಡ ಇದ್ರೆ ಬಹಳ ಒಳ್ಳೇದು ಅನ್ಸುತ್ತೆ. ನೀವು ಬಿತ್ತನೆ ಕೇಳ್ತಾ ಇದ್ದೀರಾ ತುಳಸಿದಾಸ್ ಅವ್ರೆ? ಹೌದು. ಬಿತ್ತನೆ ಬೀಜ ಬಿತ್ತನೆ ಬೀಜಕ್ಕೆ ವ್ಯವಸ್ಥೆ ಮಾಡೋಣ ಬನ್ನಿ. ಬಿತ್ತನೆ ಬೀಜ 100 ಈಗ ಮನೆ ಸುತ್ತ ಹಿತ್ತಲು ಮತ್ತೆ ಹಿಂಗೆಲ್ಲ ಖಾಲಿ ಜಾಗ ಇರ್ತದಲ್ಲ, ಹೆಸರು ಆಗ್ಬೋದು, ಉದ್ದ ಆಗ್ಬೋದು ಅಥವಾ ಬೇರೆ ಇನ್ಯಾವ್ದಾರೆ ಆಗ್ಬೋದು, ಇಂಥವ್ನ 100 gram ಪ್ಯಾಕೆಟ್ ಇಂದನು ಕೂಡ 1/2 kg 1 kg ಪ್ಯಾಕೆಟ್ ಗಂಟನು ಕೂಡ ಅಲ್ಲಿ ಮಾರಾಟ ಮಾಡುತ್ತೆ. ಅದು ಬಹಳ ಇನ್ನೂ ಬಹಳ ಉತ್ತಮವಾಗಿರುತ್ತೆ, ಪರಿಸರನು ಕೂಡ ಬಾರಿ ಚೆನ್ನಾಗಿರುತ್ತೆ. ಓಕೆ ಸರ್, ಥ್ಯಾಂಕ್ಸ್. ಆಗ್ಲಿ ತುಳಸಿದಾಸ್ ಅವರೇ, ವಂದನೆಗಳು. ಮುಂದಿನ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ. ಸರ್ ನಮಸ್ತೆ ಸರ್. ಯಾರು ಎಲ್ಲಿಂದ? ಶ್ರೀರಂಗಪಟ್ಟಣ ತಾಲೂಕು ಟಿಎಂ ಗ್ರಾಮದಿಂದ ಸರ್. ಹೆಸರು? ಚನ್ನೇಗೌಡ ಅಂತ ಸರ್. ಹೇಳಿ ಚೆನ್ನಾಗೌಡ್ರೆ. ಸರ್ ಅದೇ ಬಿ ಸಿ ಫಾರ್ಮ್ ಅಲ್ಲಿ ಕಬ್ಬನ್ ಪೈರು ಸಿಗುತ್ತಾ ಅಂತ ಒಂದು ಇದ್ಬೇಕಾಗಿತ್ತು. ಪೈರು ಅಂದ್ರೆ ಟಿಶ್ಯೂ ಕಲ್ಚರ್ ಸಸಿನಾ? ಹೌದು ಸರ್, ಕಬ್ಬು ಕಬ್ಬದು ಮಾಮೂಲಿ ಕ್ರೇಟ್ ಅಲ್ಲಿ ಹಾಕಿ ಬರ್ತಾ ಇದೆ ಅಂತ ಹೇಳಿ ಈಗೀಗ ಅದೇ ಟಿಶ್ಯೂ ಕಲ್ಚರ್ ಅಂತ ಒಂದು ನಾವು ಬರ್ತಿದ್ವಿ, 5ನೇ ತಾರೀಕು ಬರ್ತಿದ್ವಿ, ಅದಕ್ಕೆ ಅದ್ ನೋಡಾದ್ಮೇಲೆ ಇನ್ನೊಂದೇನೇ ಇಟ್ಕೊಂಡು ತಗೊಂಬರೋದಂತ ಸಿಗುತ್ತಾ ಅಂತ ಒಂದು ಮನವಿ ಬೇಕಾಗಿತ್ತು ಸರ್ ಮಾಹಿತಿ. ಈ ಪ್ರಶ್ನೆ ಕೇಳಿದಕ್ಕೆ ಧನ್ಯವಾದ ಚೆನ್ನೇಗೌಡ್ರೆ. ತಮಗೆ ನಮ್ಮ ವಿ ಸಿ ಫಾರ್ಮ್ ಅಲ್ಲಿ ಈಗ ವಿ ಸಿ ಎಫ್ 0517 ನಮ್ಮ 517 ಬೇಕು ಸರ್? ಹೌದು ಹೌದು, ಇದು ಲಭ್ಯ ಇದೆ. ಟಿಶ್ಯೂ ಕಲ್ಚರ್ ಪ್ಲಾಂಟ್ಸ್ ನಾವು ಏನೋ ಇಲ್ಲಿ ಪ್ರೊಡ್ಯೂಸ್ ಮಾಡ್ತಾ ಇದೀವಿ, ಇದು ಮಾರಾಟಕ್ಕೂ ಲಭ್ಯ ಇದೆ, ಮಾರಾಟಕ್ಕೂ ಲಭ್ಯ ಇದೆ. ಏನು ರೇಟ್ ಆಗ್ಬೋದು ಸರ್? ಅದರ ರೇಟನ್ನ ನಾವು ಅಲ್ಲಿಗ ಸಂಬಂಧಪಟ್ಟಂತ ವಿಜ್ಞಾನಿಗಳಿಂದ ನಾವು ಇದ್ರ ಮಾಡಿ ಕೇಳಿ ತಮಗೆ ನಾವು ತಿಳಿಸ್ತೀವಿ. ಈಗ ಕೃಷಿ ಮೇಳಕ್ಕೆ ಬರ್ತೀವಿ ಅವಾಗ ಸಿಗುತ್ತೆ, ನೋಡ್ಕೊಂಡು ಬನ್ನಿ ಬನ್ನಿ ಬನ್ನಿ ಬನ್ನಿ ಬನ್ನಿ. ಯಾವತ್ತು ಸರ್ ನಮ್ಮ ಮಂಡ್ಯ ಜಿಲ್ಲೆ? 5ನೇ ತಾರೀಕು. ಆಯ್ತು ಸರ್, ಥ್ಯಾಂಕ್ ಯು. 5ನೇ ತಾರೀಕು ಮೊದಲನೇ ದಿನಾನೆ. ಆಯ್ತು ಸರ್, ಥ್ಯಾಂಕ್ ಯು ಸರ್. ಒಳ್ಳೇದು ಚೆನ್ನಾಗೌಡ್ರೆ, ವಂದನೆಗಳು, ನಮಸ್ಕಾರ. ಮುಂದಿನ ದೂರವಾಣಿ ಕರೆ, ನಮಸ್ತೆ ಆಕಾಶವಾಣಿ. ನಮಸ್ಕಾರ ಸರ್, ಹುಣಸೂರಿಂದ ಸುರೇಶ್ ಅಂಬುದ. ನಮಸ್ಕಾರ ಕೇಶ ಅಂಬುಡ್ತೀವಿ ಸರ್. ನಮಸ್ಕಾರ ಸರ್, ಹೇಳಿ ಸುರೇಶ್ ಅವ್ರೆ. ಸರ್, ರಾಜಮುಡಿ ಅಕ್ಕಿ ಅದು ಸಿಗುತ್ತಾ ಸರ್ ಅಲ್ಲಿ? ಕೆಂಪು ರಾಜಮುಡಿ ಅಕ್ಕಿ ಅದು ಸಿಗುತ್ತಾ? ಕೆಂಪು ರಾಜಮುಡಿ ಅಕ್ಕಿ ಸ್ವಲ್ಪ ಪ್ರಮಾಣದಲ್ಲಿ ನಿಮ್ಗೆ ಸಿಗುತ್ತೆ, ಒಂದು 10 ಕೆಜಿ ಸಿಗುತ್ತೆ. ಅದು ಸಾವಯವ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ನಾವು ಸಾವಯವ ಕೃಷಿ ಬೆಳೆದಿರೋ ಅಕ್ಕಿನೇ ಸಿಗುತ್ತೆ ನಿಮಗೆ. ಅದಕ್ಕೆ ತಗೊಳ್ಳೋದಕ್ಕೆ ಸಿಗುತ್ತೆ ಸಿಗುತ್ತೆ ಸಿಗುತ್ತೆ. ಓಕೆ ಸರ್, ಓಕೆ, ಒಳ್ಳೇದು ಸುರೇಶ್, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಮುಂದಿನ ದೂರವಾಣಿ ಕರೆ, ನಮಸ್ತೆ ಆಕಾಶವಾಣಿ. ನಮಸ್ತೆ ಸರ್, ನಾಗರಾಜು ಅಂತ ಎಚ್ ಡಿ ಕೊಟ್ಟೆ ಮಾತಾಡ್ತೀನಿ. ಹೇಳಿ ನಾಗರಾಜ್. ಓ ಸರ್, ಈ ಗಿಡ್ ಭತ್ತ ಮಾಡಿದ್ರು ರಾಜಮುಡಿ, ಇದು ಬಿಡುಗಡೆ ಏನೋ ಇದೆಯಾ ಅಂತ ಕೇಳು. ರಾಜಮುಡಿ ಗಿಡ್ ಭತ್ತ ಇನ್ನೂ ನಾವು ಬಿಡುಗಡೆ ಮಾಡಿಲ್ಲ, ಅದು ಇನ್ನೂ ಸಂಶೋಧನೆ ಹಂತದಲ್ಲಿ ಇದೆ, ಅದನ್ನ ನಾವು ಮುಂದಿನ ವರ್ಷದಲ್ಲಿ ಬಿಡುಗಡೆ ಮಾಡ್ತೀವಿ. ಇವ್ರೆ ಪ್ರಯೋಗ ಮಾಡಕ್ಕೆ ಕೊಡ್ತೀರಾ ಸರ್ ಇವ್ರಿಗೆ? ಕೊಡ್ತೀವಿ ಪ್ರಯೋಗ ಮಾಡ್ಲಿಕ್ಕೆ, ಫಾರ್ಮ್ ಟ್ರಯಲ್ಸ್ ಕೊಡ್ಬೋದು. ಆದ್ರೂ ಕೊಡಿ ಸರ್. ಆಯ್ತಾಯ್ತು, ಇವ್ರೆ ರಾಮಚಂದ್ರ ಅವ್ರನ್ನೇ ಭೇಟಿ ಮಾಡಿ ಕೊಡ್ತಾರೆ. ಒಳ್ಳೇದು ನಾಗರಾಜ್, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಮುಂದಿನ ದೂರವಾಣಿ ಕರೆ, ನಮಸ್ತೆ ಆಕಾಶವಾಣಿ. ನಮಸ್ಕಾರ ಸರ್, ನಾವು ಮಳವಳ್ಳಿ ತಾಲೂಕು ಅಗ್ಲ ಗ್ರಾಮದಿಂದ. ಹೆಸರು? ಲಿಂಗರಾಜ್ ಅರಸ್ ಅಂತ ಹೇಳಿ. ಹೇಳಿ ಲಿಂಗರಾಜ್ ಅರಸ್. ಸರ್, ಅದರಲ್ಲಿ ಈಗ ಜೋಳ ಬೆಳಿತೀವಲ್ಲ, ಎಲ್ಲಾ ತರದ್ದು ಬಿತ್ತನೆ ಬೀಜ ಸಿಗುತ್ತೆ ಸರ್ ಅಲ್ಲಿ? ಮುಸ್ಕಿನ ಜೋಳನ ಬಿಳಿ ಜೋಳನ? ಮುಸ್ಕಿನ ಜೋಳ ಸರ್. ಓಕೆ, ಹೇಳಿ. ಹಾ, ಮುಸ್ಕಿನ ಜೋಳದ್ದು ಎಲ್ಲಾ ತಳಿಗಳು ನಮ್ಮಲ್ಲಿ ಲಭ್ಯ ಇದೆ ಲಿಂಗರಾಜ್ ಅರಸ್ ಅವರೇ. ಓಕೆ, ಲಭ್ಯ ಇದೆ, ಮಾರಾಟಕ್ಕಿದೆ. ನೀವು ಬಂದು ಕೃಷಿ ಮೇಳದಲ್ಲಿ ಭಾಗವಹಿಸಿ ಬೀಜಗಳನ್ನು ಕೂಡ ಕೊಂಡ್ಕೊಂಡು ತಗೊಂಡು ಹೋಗ್ಬೋದು. ಓಕೆ ಸರ್, ಥ್ಯಾಂಕ್ ಯು. ಒಳ್ಳೆಯದು ಸರ್, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಮುಂದಿನ ದೂರವಾಣಿ ಕರೆ ಬರೋದಕ್ಕಿಂತ ಮುಂಚೆ ಸರ್, ಅರಣ್ಯ ಕೃಷಿ ಅರಣ್ಯ ಕಾಲೇಜಿನ ಡೀನ್ ತಾವು, ಹೌದು, ಪೊನ್ನಂಪೇಟೆ, ಇಲ್ಲಿ ಸಂಶೋಧನಾ ನಿರ್ದೇಶಕರು. ಕೃಷಿ ಅರಣ್ಯದ ಬಗ್ಗೆ ಏನಾದರೂ ಗಮನ ಹರಿಸ್ತಾ ಇದ್ದೀರಾ ಈ ಬಾರಿ? ಹೌದು ಹೌದು, ತಾವು ಮುಖ್ಯವಾದ ಪ್ರಶ್ನೆಯನ್ನು ಕೇಳಿದಿರಿ. ರೈತರಲ್ಲಿ ಈಗಾಗಲೇ ಕೆಲವಷ್ಟು ಕೃಷಿ ಅರಣ್ಯದ ಬಗ್ಗೆ ಇದೆ ಮಾಹಿತಿ, ಬಟ್ ನಾನು ಕಂಡುಕೊಂಡ ಹಾಗೆ ಅವರು ಏನು ಸಸಿಗಳನ್ನ ಬೆಳೀತಾ ಇದ್ದಾರೆ, ಅದು ಅಷ್ಟು ಸುಧಾರಿತ ತಳಿ ಸಸಿಗಳನ್ನ ಉಪಯೋಗ ಮಾಡ್ತಾ ಇಲ್ಲ. ಸೊ ಈ ರೀತಿ ಈ ವರ್ಷದ ಕೃಷಿ ಮೇಳದಲ್ಲಿ ಗಾಳಿ ಮರದ್ದು ಕ್ಯಾಜುರಿನಾ ಅಂತೇನು ನಾವು ಹೇಳ್ತೀವಿ, ಅದರದ್ದು ಒಂದು ಇಂಪ್ರೂವ್ಡ್ ತಳಿ ಕೊಯಂಬತ್ತೂರು ಅವರು ರಿಲೀಸ್ ಮಾಡಿರ್ತಕ್ಕಂಥದ್ದು CH5 ಅಂತಕ್ಕಂಥದ್ದು ಕ್ಯಾಜುರಿನಾ ತಳಿಯನ್ನು. ಒಂದು ದೂರವಾಣಿ ಕರೆ ಇದೆ ಸರ್, ಮಾತಾಡೋಣ. ಆಯ್ತು, ಆಯ್ತು. ನಮಸ್ತೆ ಆಕಾಶವಾಣಿ, ಯಾರು ಎಲ್ಲಿಂದ ಕರೆ ಮಾಡ್ತೀರಿ? ಸರ್ ನಮಸ್ತೆ, ನಾನು ಮುಳ್ಳೇಗೌಡ ಅಂತ ಸರ್, ಮಲಾಕಿನಕಟ್ಟೆ. ಹೇಳಿ ಮುಳ್ಳೇಗೌಡ್ರೆ. ಸಮಗ್ರ ಬೆಳೆ ತೋಟಗ ಅದರಲ್ಲೂ ತೋಟಗಾರಿಕೆ ಬೆಳೆ ಬೆಳೆಯಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಪ್ರಾಣಿ ಪಕ್ಷಿ ಬದುಕುವಂಗೆ, ಪ್ರಕೃತಿ ಒಂದಿಗೆ ಬದುಕುವಂಗೆ ಆಗ್ಬೇಕು ಸರ್. ಮಾನವಂದು ಅತಿ ಆಗೋಯ್ತು ಪರಿಸರದ ಮೇಲೆ. ತಮ್ಮ ಈ ಕಳಕಳಿಗೆ ಧನ್ಯವಾದಗಳು ಗೌಡ್ರೆ. ಈಗ ತಾವು ಹೇಳಿದ ಹಾಗೆ ತೋಟಗಾರಿಕೆ ಬೆಳೆಗಳ ಬಗ್ಗೆ ರೈತರು ಸ್ವಲ್ಪ ಅಷ್ಟು ಗಮನ ಇಲ್ಲ, ಅದಕ್ಕೇ ನಾವು ಈ ರೀತಿ ಈ ವರ್ಷ ನಾವು ಫಲ ಪುಷ್ಪ ಪ್ರದರ್ಶನ ಮತ್ತು ಹೂವಿನ ಇದು ಮತ್ತು ತೋಟಗಾರಿಕೆ ಬೆಳೆಗಳನ್ನ ಪ್ರಾತ್ಯಕ್ಷಿಗಳನ್ನ ಕೂಡ ನಾವು ನಮ್ಮ ವಿ ಸಿ ಫಾರ್ ಮಂಡ್ಯದಲ್ಲಿ ಮಾಡಿದ್ದೇವೆ. ನಾವು ಪ್ರಾತ್ಯಕ್ಷಿಗಳು ಇದೆ, ಈಗ ಎಕ್ಸೋಟಿಕ್ ವೆಜಿಟೇಬಲ್ಸ್ ಇರ್ಬೋದು, ಹಣ್ಣು ಹಂಪ್ಲ ಮತ್ತು ಸೊಪ್ಪಿನ ಇದನ್ನು ಬೆಳೀತಕ್ಕಂಥದ್ರ ಬಗ್ಗೆ ನಾವು ಮಾಡಿದ್ದೀವಿ. ತಾವು ಅದನ್ನು ಬಂದು ಅದ್ರ ಬಗ್ಗೆ ತಿಳ್ಕೊಬೋದು. ಕಾಡು ಪ್ರಾಣಿಗೆಲ್ಲ ನಾಡಕ್ಕೆ ಬಂದು ಲೂಟಿ ಹೇಳುತ್ತಾವಲ್ಲ ಯಜಮಾನ್ರೇ. ನೀವು ಹೇಳಿದ ಪ್ರಶ್ನೆಗೆ ಸಾಹೇಬ್ರು ಹೇಳ್ದಂಗೆ ನಾವು ನೈಸರ್ಗಿಕ ಕೃಷಿ ಅಂತ ನೀವು ಕೇಳಿರಬೇಕು. ನೈಸರ್ಗಿಕ ಕೃಷಿಗೆ ಹೆಚ್ಚಿಗೆ ಒತ್ತು ಕೊಡ್ತಾ ಇದೀವಿ ನೀವು. ಅದಕ್ಕೆ ವಿಕೃತಿ ಮಾಡ್ಕ ಜೀವನ ಹೌದು, ಈಗ ಪ್ರಕೃತಿಯನ್ನ ನಾವು ಸ್ವಚ್ಛ ಮಾಡಬೇಕು, ಪರಿಸರ ಸಮತೋಲನ ಕಾಪಾಡ್ಕೋಬೇಕು. ಅದಕ್ಕೆ ನಾವು ಸಾವಯವ ಮತ್ತು ನೈಸರ್ಗಿಕ ಕೃಷಿಗೆ ಹೆಚ್ಚು ಒತ್ತನ್ನು ಕೊಡ್ತಾ ಇದೀವಿ. ತಾವು ಕೃಷಿ ಮೇಳಕ್ಕೆ ಬನ್ನಿ, ಅಲ್ಲಿ ಪ್ರಾತ್ಯಕ್ಷಿಕೆ ನೋಡಿ, ಇನ್ನು ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳಿ. ಮುಳ್ಳೇಗೌಡರು ವಿ ಸಿ ಫಾರಂ ಪಕ್ಕದಲ್ಲ ಇದಾರೆ, ಮಲ್ಲಾಯಕನ್ ಕಟ್ಟೆ, ಮೂರು ದಿವಸ ಬರ್ಬೋದು ಮುಳ್ಳೇಗೌಡರು. ಆಯ್ತು ಗೌಡ್ರೆ, ಅದಕ್ಕೇನೆ ಈ ವರ್ಷ ಕೃಷಿ ಮೇಳದ ನಮ್ಮ ಘೋಷವಾಕ್ಯ ಏನಿದೆ ಗೊತ್ತಾ, ಸಮಗ್ರ ಕೃಷಿಯಿಂದ ಸುಸ್ಥಿರತೆ ಅಂತ. ಈ ದೃಶ್ಯ ಮಾಧ್ಯಮದಲ್ಲಿ ಅತಿ ಆಗೋಯ್ತು, ಈ ಪರಿಸರದ ಬಗ್ಗೆ ಜಾಗೃತಿನೇ ಇಲ್ಲ. ಆಗ್ಲಿ ಮುಳ್ಳೇಗೌಡ್ರೆ, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಮುಂದಿನ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ. ನಮಸ್ತೆ ಸರ್, ನಾವು ರಾಜು ಅಂತ ಕುಡ್ಲಾಪುರ ನನಗೂರ್ ತಾಲೂಕು. ಹೇಳಿ ರಾಜು. ಇದು ಮಂಡ್ಯ ಕೃಷಿ ಮೇಳ ಅಂದ್ರಲ್ಲ, ಎಷ್ಟು ದಿನ ನಡೀತದೆ ಸರ್? ಮಂಡ್ಯ ಕೃಷಿ ಮೇಳ ಮೂರು ದಿನ ನಡೀತದೆ ರಾಜು ಅವರೆ, ಡಿಸೆಂಬರ್ 5, 6, 7. ಅಂದ್ರೆ ನಮ್ಮ ಮೈಸೂರು ಡಿಸ್ಟ್ರಿಕ್ ಯಾವ ಡಿಸೆಂಬರ್ 7ನೇ ತಾರೀಕು? ಮೈಸೂರು ಡಿಸ್ಟ್ರಿಕ್ ಬರೀ ಸಾಫ್ಟ್ ಡೇ 7ನೇ ತಾರೀಕು ಬರೋಗಿ, ಬಾಕಿ ದಿನ ಬರ್ಬೋದು ನೀವು. ಆದರೆ ನಾವು ಮಂಡ್ಯ ಜಿಲ್ಲೆಯವರಿಗೆ ಸ್ಪೆಸಿಫಿಕ್ ಆಗಿ ಅವತ್ತು ಸಾಧಕ ರೈತರನ್ನು ಗೌರವಿಸ್ತೀವಿ, ಸನ್ಮಾನ ಮಾಡ್ತೀವಿ. ಹಾಗಾಗಿ ಮಂಡ್ಯ ಮೈಸೂರು ಜಿಲ್ಲೆಯವರಿಗೆ 7ನೇ ತಾರೀಕು ಇಟ್ಟಿದ್ದೀವಿ. ರಾಜು ಅವರೇ, ಇಲ್ಲಿ ಅದೇ ಆ ಥರ ಈಗ ಏನು ಎಲ್ಲ ರೈತರ ಗಮನಕ್ಕೆ ಇದನ್ನ ಈ ವಿಷಯನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾವೀಗ 5, 6, 7 ಅಂತಂದರೆ ಆಯಾ ಜಿಲ್ಲೆ ಅವರು ಅವತ್ತೇ ಬರಬೇಕಂತೇನಿಲ್ಲ. ನೀವು ಎಲ್ಲ ರೈತರು ಎಲ್ಲ ಜಿಲ್ಲೆಗಳು 5, 6 ಎನಿ ಟೈಮ್ ಅವರು ಈ ಮೂರು ದಿವಸದಲ್ಲಿ ಬರ್ಬೋದು. ಬಟ್ ಏನಂತಂದರೆ ನಾವು ಅವತ್ತಿನ ಒಂದೊಂದು ದಿವಸಕ್ಕೆ ಒಂದೆರಡು ಜಿಲ್ಲೆಗಳನ್ನ ಯಾಕೆ ಸೇರಿಸ್ಕೊಂಡಿದ್ದೀವಿ ಅಂದರೆ ಅವತ್ತು ಆ ಭಾಗದ ರೈತರಿಗೆ ನಾವು ಸನ್ಮಾನವನ್ನು ಮಾಡ್ತಾ ಇದ್ದೀವಿ. ಆ ಭಾಗದ ರೈತರನ್ನ ಕರೆ ತರಲಿಕ್ಕೆ ವ್ಯವಸ್ಥೆಯನ್ನು ಈಗ ನಿಮ್ಮ ಸ್ವಂತವಾಗಿ ನೀವು ಬರಬೇಕಂದ್ರೆ ನೀವು ಮೂರೂ ದಿವಸನೂ ಬನ್ನಿ. ಇದು ರೈತರಲ್ಲಿ ಒಂದು ನನ್ನ ಒಂದು ಮಾಹಿತಿ ಮತ್ತು ವಿನಂತಿ. ಈ ಕೆಲವರು ರೈತರು ಅವತ್ತಿನ ದಿವಸನೇ ಅಷ್ಟೇ ಬರಬೇಕು ಅಂತ ಆ ತಪ್ಪು ಕಲ್ಪನೆಯಲ್ಲಿ ಇರಬೇಡಿ. ನೀವು ಯಾವತ್ತಿನ ದಿವಸ ಆದರೂ ಬರ್ಬೋದು, 5, 6, 7ರಲ್ಲಿ. ಹೌದು ಹೌದು ಹೌದು, ನಿಮಗೆ ಮಂಡ್ಯ ಬಸ್ ಸ್ಟಾಪ್ ಪಕ್ಕ ಏನು ಇಳಿತಿರಲ್ಲ ಅಲ್ಲಿದ ನಮ್ಮ ವಿ ಸಿ ಫಾರ್ಮ್ ಅವರಿಗೆ ಬಸ್ಸಿನ ವ್ಯವಸ್ಥೆಯನ್ನ ನಾವು ಸಾರಿಗೆ ವ್ಯವಸ್ಥೆಯನ್ನ ಮಾಡಿದ್ದೀವಿ. ಒಳ್ಳೇದು ರಾಜು ಅವರೇ, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಮುಂದಿನ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ. ನಮಸ್ಕಾರ ಸರ್, ಶಂಕರ್ ಅಂತ ನಾಗನಹಳ್ಳಿಯಿಂದ ಮಾತಾಡ್ತಾ ಇದ್ದೀನಿ ಸರ್. ಶಂಕರ್ ನಾಗನಹಳ್ಳಿ. ಹೌದು ಸರ್, ಹೇಳಿ ಶಂಕರ್ ಅವ್ರೆ. ಸರ್, ಇದು ಕೃಷಿ ಮೇಳದಲ್ಲಿ ಏನಾದರೂ ಕೃತಕ ಬುದ್ಧಿಮಾಂದ್ಯತೆ AI ಏನಾದರೂ ಪ್ರಾತ್ಯಕ್ಷತೆ ಏನಾದ್ರು ಇದೆಯಾ ಸರ್? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಕೇಳ್ತಾರೆ ಶಂಕರ್ ಅವರೇ. ಈಗ ಆಕ್ಚುಲಿ ಪ್ರಾತ್ಯಕ್ಷಿಕೆ ಅಂತಂದ್ರೆ ಅದ್ರ ಬಗ್ಗೆ ಇಲ್ಲ, ಬಟ್ ಮಾಹಿತಿಯನ್ನ ನಾವು ಏನೋ ಕೊಡ್ತೀವಿ ಅದ್ರ ಬಗ್ಗೆ. ಈಗ ನೀವು ಈ ಕೃತಕ ಬುದ್ಧಿಮತ್ತೆಯಿಂದ ಯಾವ ರೀತಿ ನಾವು ಬೆಳೆಗಳಲ್ಲಿ ರೋಗ ಏನೋ ಬರ್ತದೆ, ಇಳುವರಿ ಏನು ಏನ್ ಮಾಡಿದೀವಿ ಅಂತಕ್ಕಂಥ ಮಾಹಿತಿಯನ್ನ ಬರೋ ವರ್ಷಗಳಲ್ಲಿ ಈಗ ತಮಗೆ ಗೊತ್ತಿರೋ ಹಾಗೆ ನಾಗೇನಹಳ್ಳಿ ಕೇಂದ್ರದಲ್ಲಿ ಈಗ ನಾವು ಕೃತಕ ಬುದ್ಧಿಮತ್ತೆ ಕೇಂದ್ರವನ್ನ ಆಗಿಲ್ಲ, ಅದಕ್ಕೆ ಈಗ ಸರ್ಕಾರದಿಂದ ಅನುಮೋದನೆ ಸಿಕ್ಕಿದೆ, ಹಣಕಾಸಿನ ಸಹಾಯವನ್ನ ನೆರವು ಕೂಡ ನಾವು ಕೇಳಿದೀವಿ, ಬರ್ತದೆ ಸದ್ಯದಲ್ಲಿ. ಬಂದ ತಕ್ಷಣ ನಾವು ಅದನ್ನ ಪೂರ್ಣ ಪ್ರಮಾಣದಲ್ಲಿ ಅದನ್ನ ಕಾರ್ಯರೂಪದಲ್ಲಿ ತಗೊಂಡ್ ಬರ್ತೀವಿ ಶಂಕರ್ ಅವರೇ. ಹೌದು ಸರ್, ಅದು ಬೇಗ ಮಾಡಿ ಸರ್. ಹೌದು ಹೌದು ಹೌದು ಹೌದು, ಹೌದು ಹೌದು ಹೌದು, ಮಾಡ್ತೀವಿ. ಈಗ ನಾವು ಯಾವ ರೀತಿ ರಾಯಚೂರು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಏನು ಅದಕ್ಕೆ ಆ್ಯಪ್ ಬಿಡುಗಡೆ ಮಾಡಿ ರೈತರಿಗೆ ಮಾಹಿತಿಯನ್ನು ಒದಗಿಸ್ತಾ ಇದ್ದಾರೆ, ಅದೇ ರೀತಿಯಲ್ಲಿ ಮುಖ್ಯವಾದ ಬೆಳೆಗಳಲ್ಲಿ ನಾವು ಆ ಸಿಮಿಲರ್ ಕೈಂಡ್ ಆಫ್ ಆ್ಯಪನ್ನು ಡೆವಲಪ್ ಮಾಡಿ ರೈತರಿಗೆ ನಾವು ಅದನ್ನು ಆ್ಯಪನ್ನು ಕೊಡ್ತೀವಿ, ಬಿಡುಗಡೆ ಮಾಡ್ತೀವಿ. ಅದರಿಂದ ರೈತರಿಗೆ ಖಂಡಿತವಾಗಿ ಉಪಯೋಗ ಆಗುತ್ತೆ. ಒಳ್ಳೇದು ಶಂಕರ್ ಅವರೇ, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಮುಂದಿನ ಕರೆ. ನಮಸ್ತೆ ಆಕಾಶವಾಣಿ. ನಮಸ್ತೆ ಸರ್. ಯಾರು, ಎಲ್ಲಿಂದ? ಸರ್, ನಾನು ಶಿವಾನಂದ್ ಅಂತ ಹೇಳಿ ಮೈಸೂರಿಂದ ಮಾತಾಡೋದು. ಹೇಳಿ ಶಿವಾನಂದ್. ನಂಜನಗೂಡಿನಲ್ಲಿ ನಮ್ಮ ಜಮೀನಿದೆ, ಬಟ್ ಇದು ನಾನು ಸರ್ ಮಶ್ರೂಮ್ ಕಲ್ಟಿವೇಷನ್, ಅಣಬೆ ಬೇಸಾಯದ ಬಗ್ಗೆ ಮತ್ತು ಹೈಡ್ರೋಪೋನಿಕ್ಸ್ ಬಗ್ಗೆ ಏನಾದರೂ ನಿಮ್ಮಲ್ಲಿ ಪ್ರಾತ್ಯಕ್ಷಿಕೆ? ಹೌದು ಹೌದು ಶಿವಾನಂದ್ ಅವರೇ, ಇದು ಒಳ್ಳೆ ಪ್ರಶ್ನೆ ಕೇಳಿದಿರಿ. ಹೌದು, ಪ್ರತಿ ವರ್ಷ ಇರ್ತಾ ಇರಲಿಲ್ಲ ಆಕ್ಚುಲಿ. ಈ ಸರಿ ನಮ್ಮಲ್ಲಿ ವಿಜ್ಞಾನಿಗಳು ಅಣಬೆ ಕೃಷಿಯ ಬಗ್ಗೆ ಸ್ಟಾಲು ಇರ್ತದೆ, ಪ್ರಾತ್ಯಕ್ಷಿಕೆ ಇರುತ್ತೆ, ಹಾಗೆಯೇ ನೀವು ಹೈಡ್ರೋಫೋನಿಕ್ಸ್ ಕೇಳಿದಿರಲ್ಲ, ಅದ್ರ ಬಗ್ಗೆನೂ ಕೂಡ ನಾವು ಪ್ರಾತ್ಯಕ್ಷಿಕೆಗಳನ್ನ ಏರ್ಪಡಿಸಿದ್ದೀವಿ ಶಂಕರ್ ಅವರ. ಶಿವಾನಂದ್ ಅವರೇ, ಓಕೆ ಸರ್. ಮತ್ತು ಇದು ಮುತ್ತು ಕೃಷಿ ಅಂತ ಈಗ ಈಗ ಮಾಡರ್ನ್ ಆಗಿದೆ, ಅದನ್ನ ವಿಷಯಗಳನ್ನ ಕೊಡ್ತಾ ಇದ್ದೀರಾ ಲೇಟೆಸ್ಟ್ ಆಗಿ, ಸೊ ಅದ್ರ ಬಗ್ಗೆ ಆಸಕ್ತಿ ಇದೆ. ಹೌದು, ಅದ್ರ ಬಗ್ಗೆ ಮಾಹಿತಿ ಸಿಗ್ಬೋದು. ಹೌದು, ಬನ್ನಿ ಬನ್ನಿ ಬನ್ನಿ, ನಾವು ಸಿಹಿ ನೀರಿನಲ್ಲಿ ಮುತ್ತು ಕೃಷಿಯನ್ನ ನಾವು ಪ್ರಾತ್ಯಕ್ಷಿಕೆಯನ್ನ ನಮ್ಮ ವಿ ಸಿ ಫಾರ್ಮ್ನಲ್ಲೇನೆ ನಾವು ಇದನ್ನು ಮಾಡಿದ್ದೀವಿ. ಅಂದರೆ ಮೊದಲು ಬೆಂಗಳೂರಿನಲ್ಲಿ ಇದನ್ನು ಮಾಡ್ತಾ ಇತ್ತು, ಅಲ್ಲಿದ ನಾವು ವಿಜ್ಞಾನಿಗಳು ಇಲ್ಲಿಗೆ ಏನೋ ಬಂದಿದ್ದಾರೆ, ಸೊ ಅವರು ಅದನ್ನು ಏನೋ ಮಾಡ್ತಾ ಇದ್ದಾರೆ ಆ ಕಾರ್ಯವನ್ನು ಮತ್ತು ಕೃಷಿದು. ಓಕೆ, ಒಳ್ಳೆಯದು ಶಿವಾನಂದ್, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಮುಂದಿನ ಕರೆ, ನಮಸ್ತೆ ಆಕಾಶವಾಣಿ. ನಮಸ್ತೆ ಶಿವಾನಂದ್ ಮೂರ್ತಿ ಸರ್. ಇರಲಿ, ಯಾವುದೋ ಒಂದು ಮೂರ್ತಿ, ಕೇಶವಮೂರ್ತಿ ಅಂತ. ಕೇಶವಮೂರ್ತಿ ಸಾರಿ ಸರ್, ನಾನು ಮೋಹನ್ ಕುಮಾರ್ ಸರ್. ಎಲ್ಲಿ ಎಜಿಎಂ ಕೆಬಿಡಿಸಿಎಲ್. ಓಹೋ, ವೆರಿ ಗುಡ್, ಹೇಳಿ ಮೋಹನ್ ಕುಮಾರ್ ಅವರೇ. ಸರ್, ನಾನು ಆಫ್ಟರ್ ರಿಟೈರ್ಮೆಂಟ್ ಕೇಶವಮೂರ್ತಿ ಸರ್ ಪ್ರೋಗ್ರಾಮ್ ಕೇಳ್ಕೊಂಡೆ, ಫುಲ್ ಟೈಮ್ ರೈತನಾಗಿದ್ದೀನಿ ಸರ್ ಈಗ. ಆಗ್ಲಿ ಮೋಹನ್ ಕುಮಾರ್ ಅವರೇ, ಹೇಳಿ, ಸಂತೋಷ. ಕೃಷಿ ಮೇಳ ಮಾಡ್ತಾ ಇರೋದು ಬಹಳ ಸಂತೋಷ. 7ನೇ ತಾರೀಕು ಮಂಡ್ಯ ಮೈಸೂರು ಜಿಲ್ಲೆಯವರಿಗಿದೆ ಅಂತ ಹೇಳಿದ್ರಿ, ನಾನು ಹೋಗ್ತೀನಿ. ಒಂದು ನಂದೊಂದು ಸಲಹೆ ಯಾರು ದೇವಿಗಿರಿ ಸರ್ಗೆ. ಹಲೋ ಸರ್, ನಮಸ್ಕಾರ ಸರ್. ನಮಸ್ತೆ ಸರ್.